ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಏನೇ ಹುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜು, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳ್ಕ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800180150551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇನ್ 10 ನಿಮಿಷದಲ್ಲಿ ಮೂವಿ ಶುರು ಆಗತ್ತೆ. ಈ ಸಲನೂ ಮೂವಿ ಸ್ಟಾರ್ಟಿಂಗ್ ಗೆ ಮಿಸ್. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿ ಇಷ್ಟು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕುತ್ಕೋ, ಡೋಂಟ್ ವರಿ. ಈಗ ನೋಡೋ ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ. ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಡಕೆ ಕೃಷಿ ಅನುಭವ, ಈ ಕುರಿತು ಭದ್ರಾವತಿ ತಾಲೂಕು ಅರಕೆರೆಯ ಶ್ರೀಯುತ ಎನ್ ಚಂದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಂದವರೇ, ಇಂದು ನಾವು ಚಂದ್ರಪ್ಪ ಇವರ ತೋಟದಲ್ಲಿದ್ದೀವಿ. ಇವರ ಒಂದು ಕೃಷಿ ಅನುಭವವನ್ನ ನಮ್ಮ ರೈತರಿಗೆ ತಿಳಿಸುವಂತ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಪ್ಪ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ನಾವು ಇಲ್ಲಿ ಮೊದಲೇ ನಾವು ಸಂಬಳ ಮಾಡ್ತಾ ಇದ್ದೀವಿ ಸ್ವಾಮಿ, ಸಂಬಳ ಒಂದು 10-20 ವರ್ಷ ಸಂಬಳ ಮಾಡಿದೀವಿ. ಆಮೇಲೆ ಅದ್ರ ಮೇಲೆ ಬಂದು ನಾವ್ ಇಲ್ಲೊಂದ್ ಮನೆ ಕಟ್ಕೊಂಡು ಇಲ್ಲೇ ವಾಸವನ್ನು ಮಾಡ್ಕೊಂತ ಬರೀ ತೆಂಗಿತ್ತು, ತೆಂಗಿನಿಂದ ಲಾಭ ಬರಲ್ಲ ಅಂದು ಅದ್ರೊಳಗೆ ಇನ್ನು ತೆಂಗು ಅದಾವೆ ನಡುವೆ, ಅದ್ರೊಳಗೆ ಅಡಿಕೆ ಗಿಡ ಕಟ್ಟಿದೀವಿ, ಒಂದ್ ಸ್ವಲ್ಪ ನಡುವೆ ಬಿಟ್ಟು ಕಟ್ಟಿದೀವಿ ಸ್ವಾಮಿ. ಆಮೇಲೆ ಅದರಿಂದ ಒಂಚೂರು ನಾವು ದನಿ ಗೊಬ್ಬರ ಅದು ಇದು ಹಾಕ್ಯಂತ. ಅಂದ್ರೆ ಪ್ರಾರಂಭದಲ್ಲಿ ತಾವು ಸಂಬಳ ಇದ್ವಿ ಅಂದ್ರಿ, ಏನಕ್ಕೋಸ್ಕರ ಹಂಗಿದ್ರಿ, ಮತ್ತೆ ಅದು ಏನು ಬದಲಾವಣೆಯಿಂದ ನೀವು ಇಲ್ಲಿ ಬಂದು ಇಷ್ಟೊಂದು ಚೆನ್ನಾಗಿ ಮಾಡ್ಕೊಂಡಿದ್ರಿ? ಬದಲಾವಣೆ ಸ್ವಾಮಿ, ಅವ್ರ ಮನೇಲಿ ಮಾಡ್ತಿದ್ವು ಮೊದ್ಲು, ಅವೆಲ್ಲ ನೋಡ್ಕೊಂಡ್ವಿ, ಕಷ್ಟ ಅನುಭವಿಸಿದ್ವಿ. ಅವ್ರು ಕೂಡ ಸಂಬಳ ನಮಗೆ ಸಾಲ್ತದಲ್ಲ, ಹೊಟ್ಟೆ ಜೀವನಕ್ಕೆ ಅವಕ್ಕೆಲ್ಲವ. ನಮಗಿಬ್ಬಳಾರ ಮಕ್ಕಳು, ಒಂದ್ ಹೆಣ್ಣು ಒಂದ್ ಗಂಡು. ಹಂಗಾಗಿ ನಾವೊಂದು ಸಣ್ಣದೊಂದು ಹೋಟ್ಲು ಮಾಡ್ಕೊಂಡ್ವಿ, ಅದ್ರೊಳಗೆ ಹೋಟ್ಲು ಮಾಡ್ಕೊಂಡು ಏನೋ ಒಂದ್ ಜೀವನ ಹಂಗ ಸಾಕ್ಷಿ ಅಂತ ತೆಂಗಿಡ್ದಾಗೆ ಮಾಡ್ತಾ ಇದ್ವಿ. ಆಮೇಲೆ ಎಲ್ಲರೂ ಕಟ್ಟ ಅಕ್ಕಪಕ್ಕ ಅವರು ತೆಂಗಿಡ್ದಾಗೆ ಮಾಡ್ದೇವ ಮುಟ್ತೇವ ನೋಡ್ಕೊಂಡು ನಾವು ಕಟ್ಟಿದ್ವಿ ಸ್ವಾಮಿ. ತೆಂಗಿನ ಗಿಡ ನಂತರವಾಗಿ ನೀವು ಈ ಅಡಿಕೆನ ಮಾಡಿದಿರಿ, ತಮ್ಮ ಒಂದು 3 ಎಕರೆ ಜಮೀನು ನೋಡಿದ್ರೆ ಎಲ್ಲಿ ತಂದ್ರಿ ಇದನ್ನ ಅಡಿಕೆ ಸಸಿಗಳನ್ನ, ಅದ್ರ ಬಗ್ಗೆ ತಾವು? ಮೊದಲಿನಪ್ಪ ಅಂತ ಒಬ್ರು ಸ್ವಾಮಿ ಇದ್ರು ಸ್ವಾಮಿ ಅವ್ರವು, ಅವ್ರ ತೋರ್ತಾಳೆ ನಾವು ಅವ್ರ ಮನೆ ಕಷ್ಟ ಮಾಡ್ತಿದ್ವಲ್ಲ, ಅವ್ರತಾಗಿ ಕೇಳಿ ಇಸ್ಕೊಂಡು ಬೀಜನ ಕಟ್ಟಿ ಮಾಡ್ತಾ ಇದ್ವಿ ಸ್ವಾಮಿ. ಮೊದ್ಲಿಗಿಂದ ಅವ್ರತಾಗೆ 1 ಕ್ವಿಂಟಲ್ 2 ಕ್ವಿಂಟಲ್ ಕಾಯಿ ಬೀಜ ತಗೊಂಡು ಮಾಡ್ಕೊಂತ ಮೊಳಕೆ ಹಾಕಿ ನೆಲಕ್ಕೆ ಹಾಕ್ತಿದ್ವಿ. ನೆಲಕ್ಕೆ ಹಾಕಿ ಮಳ್ಳು ಅದನ್ನ ಮಿಕ್ಸ್ ಮಾಡಿ ನೆಲಕ್ಕೆ ಹಾಕಿಬಿಟ್ಟು ಅದು 2-3 ತಿಂಗಳಿಗೆ ಮೊಳಕೆ ಬರ್ತದೆ. ಆ ಮೊಳಕೆಯನ್ನು ತೆಗೆದು ಮತ್ತೆ ಪಾಕೆಟ್ಗೆ ಮತ್ತೆ 2000 ರೂಪಾಯಿ ಕೊಟ್ಟು ಟ್ಯಾಕ್ಟ್ರಿ ಹೊಡ್ಸ್ಕೊಂತದ್ದು ಮಣ್ಣ. ಆ ಮಣ್ಣು ಹೊಡ್ಸ್ಕೊಂಡು ಪಾಕೆಟ್ ಮಾಡಿ ಅದನ್ನ ಬೆಳ್ಕಂತ ಬಂದ್ವಿ ಸ್ವಾಮಿ. ಅದನ್ನ ಬೆಳ್ಕಂತ ಬಂದ್ಮೇಲೆ ಅದರಿಂದ ಒಂದ್ ಸ್ವಲ್ಪ 4 ಕಾಸು ಸಿಕ್ಕುವು. ಹೆಂಗ್ 4 ಕಾಸು ಹೆಂಗ್ ಸಿಕ್ಕು ನಿಮಗೆ? ಅದು 5 ರೂಪಾಯಿ ಒಂದು ಬೀಜ ಬೀಳ್ತದೆ ಸ್ವಾಮಿ ಕೋಟು. ನಾವು 30 ರೂಪಾಯಿ 20 ರೂಪಾಯಿ 25 ರೂಪಾಯಿ ಪಾಕೆಟ್ ಮಾಡ್ತಿದ್ವಿ ಸ್ವಾಮಿ. ಅದ್ರಲ್ಲಿ ಲಾಭ ನೋಡ್ಕೊಂಡು ಹಂಗ ಈಗಲೂ 2000-3000 ಗೋಟ್ಸ್ ಹಾಕಿದೀನಿ. ತೋಟದಿಂದ ಲಾಭ ಇದೆ, ಈ ಗಿಡ ಮಾಡೋದ್ರಿಂದ ಲಾಭ ಇದೆ. ಲಾಭ ಸ್ವಾಮಿ, ಲಾಭ ಐತೆ. ಅದ ಕಷ್ಟ ಪಡ್ಬೇಕು ಸ್ವಾಮಿ, ಕಷ್ಟ ಪಡೋದ್ರೆ ಅದು ಆಗಲ್ಲ. ಮಳಕೆ ಇಡ್ಬೇಕು, ಅದಕ್ಕೆ ಟೈಮ್ ಟೈಮ್ ನೀರ್ ಹಾಸ್ಬೇಕು, ಟೈಮ್ ಟೈಮ್ ಕಳೆ ಕಿತ್ಕೊಂಬೇಕು. ಅದ್ರೊಳಗ ಒಗತ್ತೆ ಮಡಿಕೆಂದಿಕ್ಕೆ ಅಂದ್ರೆ ನಮಗೆ ಫಲವತ್ತವಾಗಿ ಕೊಡ್ಕೊಡ್ತದೆ ಸ್ವಾಮಿ. ಟೈಮ್ ಟೈಮ್ಗೆ ಅಂತಂದ್ರೆ ಯಾವ ತರ ಅದನ್ನ ಮೇಂಟೈನ್ ಮಾಡೋದ್ರ ಬಗ್ಗೆ? ಈಗ ಮೇಂಟೈನ್ ಅಂದ್ರೆ ಈಗ ನಾವು ಶಿವರಾತ್ರಿ ಕಳ್ಕೊಂಡು ಪ್ಯಾಕೆಟ್ ಮಾಡಿದೆ ನಾನು, ಶಿವರಾತ್ರಿ ಕಳ್ಕೊಂಡು ಪ್ಯಾಕೆಟ್ ಮಾಡಿದ್ಮೇಲೆ ಈ ಮಳೆ ಚೆನ್ನಾಗ್ ಬಂತು. ಮಳೆ ಚೆನ್ನಾಗ್ ಬಂದ್ರಿಂದ ಹೋಗಕ್ ಆಗಿಲ್ಲ ಜಾಸ್ತಿ, ಈ ಸೊಸೆ ಚೆನ್ನಾಗ್ ಬರ್ತಾ ಇತ್ತು, ಚೆನ್ನಾಗ್ ಬಂದ್ ಇವಳು ಚೆನ್ನಾಗಿತ್ತು, ಸೊಸೆ ಚೆನ್ನಾಗಿದೆ. ಅದಕ್ಕೆ ನಾನು ಮಣ್ಣು ಒಳ್ಳೆ ಫಲವತ್ ಭೂಮಿ ಮಣ್ಣು ತಮ್ಮಂದು ಗಿಡದಲ್ಲಿ ಒಳ್ಳೆ ಗೊಬ್ಬರ ಮಣ್ಣ ತುಂಬಿಸಿ ಬಂದು ಅದನ್ನ ಪ್ಯಾಕೆಟ್ ಮಾಡಿದ್ದೀನಿ ಸ್ವಾಮಿ. ಅದನ್ನ ತುಂಬಿದ್ಮೇಲೆ ಚೆನ್ನಾಗ್ ಗಿಡಗಳು ಚೆನ್ನಾಗ್ ಬಂದದವ. ವರ್ಷ ವರ್ಷ ಮಾಡೋದ್ ನಾನು ಇದೇ ತರನೇ, ಒಳ್ಳೆ ಬೀಜ ನೋಡ್ಕೊಂಡು ಒಳ್ಳೆ ಬೀಜ ನೋಡಿ ಆ ಒಳ್ಳೆ ಸಿಪ್ಪೆ ತೆಳು ಸಿಪ್ಪೆದೇ ನೋಡಿ ಬೀಜ ಹಿಡಿಯದ್ ನಾನು. ದಪ್ಪದ್ದು ಬೀಜ ಹಿಡಿಯಲ್ಲ, ಸ್ವಲ್ಪ ಮೀಡಿಯಂ ಬೀಜದ್ದೇ ಬೀಜ ಮಾಡೋದು. ಅತಿ ದಪ್ಪ ಗೋಟು ಸತ್ಯ ಅತಿ ಸಣ್ಣ ಗೋಟು ಮಾಡಲ್ಲ, ಮೀಡಿಯಂ ಗೋಟೆ ಚೆನ್ನಾಗಿದ್ದು ನೋಡಿ ಗೋಟು ನೋಡಿ ಕೊಯ್ಸ್ಕೊಂಡು ಅದನ್ನೇ ಫಲವತ್ತವಾಗಿ ಮೊಳಕೆ ಮಾಡೋದು. ಯಾಕೆ ಮಾಡಲ್ಲ ಅಂತೀರ ಆ ತರದ್ದು? ಯಾಕೆ ಮಾಡಲ್ಲ, ಅದು ದಪ್ಪ ಸಿಪ್ಪೆ ತೆಳುದ ಬಂದ್ರೆ ಇಳುವರಿ ಬರ್ತತಿ. ದಪ್ಪ ಸಿಪ್ಪೆ ಸಿಪ್ಪಿನ ದಪ್ಪ ಇದ್ದು ಗೋಟಿದ್ರೆ ಅಡಿಕೆ ಇಳುವರಿ ಬರಲ್ಲ. ಈ ತಗೊಂಡ ರೈತರಿಗೂ ಆಗಲಿ ನಮ್ಗೆ ಆಗಲಿ ಅನುಕೂಲತೆ ಆಗಲ್ಲ. ಅದರಿಂದ ನಾವು ಸ್ವಲ್ಪ ತೆಳುವುದ್ದೆ ನೋಡ್ ಮಾಡೋದು. ಹಾಗಾಗಿ ನಿಮ್ಗೆ ಇದರಿಂದ ಹೆಚ್ಚು ಲಾಭನೂ ಬರುತ್ತೆ, ಬೇಗ ಗಿಡನೂ ಬೇಗ ಬರುತ್ತೆ. ಬೇಗ ಬರುತ್ತೆ, ನಾವು ಅದರಿಂದ ಹತ್ಕೊಂಡು ಅದ್ ಮಾಡೋದು. ಇನ್ನೊಬ್ರಿಗೆ ಕೊಡೋದೇ ಆಗಲಿ ಮಾಡೋದೇ ಆಗಲಿ ನಾವು ಅನ್ನೇದ್ ಮಾಡಕ್ ಹೋಗಲ್ಲ. ಚೆನ್ನಾಗಿ ಶುದ್ಧವಾಗಿ ಮಾಡಿ ನಾವು ರೈತರಿಗೆ ಕೊಡ್ತೇವೆ ಸ್ವಾಮಿ. ಎಲ್ಲೆಲ್ಲಿಂದ ಬರ್ತಾರೆ ನಿಮ್ಮ ಬೇಡಿಕೆ ಇದೆ ಇದಕ್ಕೆ, ಈ ಗಿಡಕ್ಕೆ? ನಿಮ್ಗೆ ಕೆಲವು ಮೊನ್ನೆ ತೀರ್ಥಹಳ್ಳಿ ಕಡೆಯಿಂದ ಬಂತವ್ರು ಸ್ವಾಮಿ, ಆಮೇಲೆ ನಮ್ಮೂರವರೆಗೆ ಸ್ವಲ್ಪ ಕೊಟ್ಟಿವಿ. ಹಿಂಗೆ ಮಾಡ್ಬಿಡ್ತಾರೆ ನಮ್ಮೂರವರಿಗೆ, ಅವ್ರಿಗೂ ಸ್ವಲ್ಪ ಹಂಗೆ ಕೊಡ್ತೇವೆ ಸ್ವಾಮಿ. ಆ ಊರು ಈ ಊರವರಿಗೆ ಬಂದು ಕೇಳಿದವರಿಗೆ ಅವರೊಂದು 500 ಇಸ್ಕೊಂಡ್ರು, ಇವ್ರೊಂದು 1000 ಇಸ್ಕೊಂಡ್ರು, ಇವ್ರೊಂದು 2000 ಇಸ್ಕೊಂಡ್ರು. ಹಿಂಗೆ ಬಂದರೆ ಅವ್ರಿಗೆ ಕೊಡ್ತದೆ ಸ್ವಾಮಿ. ಎಲ್ರಿಗೂ ಒಂದೇ ರೇಟ ಅಥವಾ ಬೇರೆ ಬೇರೆ ರೇಟ? ಇವತ್ತಿನ ವಾತಾವರಣ ಸ್ವಾಮಿ, ಇವತ್ತು ಹಸುಬಿತ್ತು ತಾನೋಗಪ್ಪ 20 ರೂಪಾಯಿ ತಗೊಂಡೋಗಂತೀನಿ, ಆಮೇಲೆ ಬೇಕಾದ ಮನುಷ್ಯ ಅದು 20 ರೂಪಾಯಿ 10 ರೂಪಾಯಿ ತಗೊಂಡೋಗಂತೀನಿ. ಹಿಂಗೆ ಏನೋ ಕೊಡ್ತೀವಿ ಸ್ವಾಮಿ, ಅಷ್ಟೇ ಕೊಟ್ರಿ ಇಷ್ಟೇ ಕೊಟ್ರಿ ಅಂತ ಹೇಳಕ್ ಹೋಗಿಲ್ಲ ಅವ್ರಿಗೆ. ನಮಗೆ ಗಿಡ ನೋಡ್ತೀವಿ ಚೆನ್ನಾಗಿದ್ ಗಿಡ ಬಾಯಿ ಕಷ್ಟ ಪಡ್ತೀವಿ ಕೊಡ ಇಷ್ಟು ಕೊಡಪ್ಪ ಇರ್ಲಿಕ್ಕೆ ಅಂತ ಕೇಳ್ತೀವಿ, ಇಸ್ಕಂತೀವಿ, ಎಷ್ಟು ಮಾಡ್ತದ್ವಿ. ನಿಮ್ ಖರ್ಚು ಕಳೆದು ಈ ಗಿಡಕ್ಕೆ ಎಷ್ಟು ಲಾಭ ಬರುತ್ತೆ ಅಂತೀರಿ? ಖರ್ಚು ಕಳೆದು ಒಂದು 1000 ರೂಪಾಯಿ ಒಂದ್ 10 ರೂಪಾಯಿ ಸಿಕ್ತು ಸ್ವಾಮಿ. ನಿಮ್ಗೆ ಲಾಭನೇ ಅದು? ಲಾಭನೇ ಸ್ವಾಮಿ. ಎಷ್ಟು ಖರ್ಚು ಬೀಳ್ಬಹುದು ಅಂತೀರ? ಖರ್ಚು ಒಂದ್ 10,000 ರೂಪಾಯಿ ಬರ್ತ ಸ್ವಾಮಿ ಖರ್ಚು. ನಾವು ಕೂಡ ಒಂದ್ 20,000 ರೂಪಾಯಿ ಕೊಡ್ತೀವಿ ಸ್ವಾಮಿ. 10,000 ಲಾಭ ಅಂತ ಹೇಳ್ತೀರಿ, ಒಳ್ಳೇದು. ಮತ್ತೆ ಇವ್ರ ಜೊತೆಗೆ ನೀವು ವರ್ಷಕ್ಕೆ ಎಷ್ಟು ಗಿಡಗಳನ್ನ ಈ ತರ ಸಸಿಗಳನ್ನ ಬೆಳೆದು ಮಾರಾಟ ಮಾಡ್ತೀರಿ? ವರ್ಷಕ್ಕೆ ಸ್ವಾಮಿ ಒಂದ್ 3,000 ಮಾಡಿರ್ತೀನಿ. ವರ್ಷ ವರ್ಷ 3,000? 3,000 2,000 ಹಿಂಗ್ ಮಾಡ್ತೇನೆ ಸ್ವಾಮಿ. ಅತಿ ಜಾಸ್ತಿ ಮಾಡಕ್ ಹೋಗಲ್ಲ, ಹಂಗ ಒಕ್ಕತ ಹಂಗ ಬರ್ತದ. ನಾವು ಹೆದರಿಕೆ ಅಂತ ಮಾಡ್ತಾ ಇದ್ದೀವಿ, ನಾವು ಸಣ್ಣ ರೈತರು ಸ್ವಾಮಿ, ನಾವೇನ್ ದೊಡ್ಡ ರೈತರಲ್ಲ. ಹಂಗಾಗಿ ಎಷ್ಟು ಬೇಕಷ್ಟು ನಾವು ಮಾಡ್ಕೊಂಡ ಉಪಯೋಗ ಮಾಡ್ಕೊಂತೀನಿ. ನನ್ನ ಕೈಲಿ ಎಷ್ಟು ಹಾಕೋದ್ ಅಷ್ಟು. ಅಂದ್ರೆ ವಾತಾವರಣ ನೋಡ್ಕೊಂಡು ಇದನ್ನ ಮಾಡೋದ? ವಾತಾವರಣ ನೋಡ್ಕೊಂಡೆ ಮಾಡ್ಬೇಕು. ಮೂಡ್ ಗಾಳಿ ಬೀಸೋ ಟೈಮ್ ಮಾಡ್ಬಿಟ್ರೆ ಅಷ್ಟು ಒಣಕೆ ಬಿಡ್ತತಿ. ಒಳ್ಳೆ ಬಿಸಿಲು ಬಿತ್ತಪ್ಪ ಅಂದ್ರೆ ಅಷ್ಟು ಒಣಕೆನೆ ಬಿಡ್ತತಿ. ನೀರು ಒಲಿಡಿದಲ್ಲೇ ಕರೆಕ್ಟ್ ಆಗ್ತದೆ, ನೀರು ತುಂಬಬೇಕು. ಅದು ಪ್ಯಾಕೆಟ್ ಮಾಡಿದ ಕೂಡಲೇ ನೀರು ಜಲ್ದಿ ತುಂಬಬೇಕು ನಮಗೆ. ಅದಾವಾಗ ಚೆನ್ನಾಗಿ ನೀರು ಸ್ವಲ್ಪ ಬೇರೆ ಒಣಕ್ನಂಗ್ ಇದ್ಬಿಟ್ರೆ ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಬೇರೆ ಮಾಡೋದು ಒಣಗಿಸೋದು. ಒಂದೇ ಪಟ್ಟು ಕಿತ್ಕೊಂಡು ಇಕ್ಕೊಂಡು ಒಣಗ್ ಮಾಡಕ್ ಹೋದ್ರೆ ಒಣಕೆ ಹೋಗ್ಕೊ ಬಿತ್ಲಿ ಒಣಗಿ ಬೇರು. ಅಂದ್ರೆ ಇವನ್ನ ನೆರಳಲ್ಲೇ ಸಾಕೋದು ಅಂತೀರ? ನಾನು ಒಂದ್ 10-20 ದಿವಸ ತನಕ ನೆರಳಲ್ಲಿ ಇಕ್ತೀನಿ ಸ್ವಾಮಿ. ಆಮೇಲೆ ನಾ ಬೆಳೆಯೋದೇ ಬಿಸಿಲಾಗಿದೆ ಅಷ್ಟೇ. ಯಾಕೆಂದ್ರೆ ಇನ್ನೊಬ್ರು ರೈತರಿಗೂ ಬಿಸಿಲ ಮತ್ತಾನೋ ನಾವು ನೆರಳ ಇಕ್ಕಿತ್ತಾನೋ ಬಿಸಿಲು ರೀ ಹಾಕಿದ್ರಪ್ಪ ಹಚ್ಚಿದ್ರು ಅಂದ್ರೆ ಒಣಗಿದಂಗ ಬಿಡ್ತದ ಅದು. ಹಂಗಾಗಿ ನಾ ಬಿಸಿಲಾಗೆ ಬೆಳೆಯೋದು ಜಾಸ್ತಿ. ಅಂದ್ರೆ ತೀರ್ಥಹಳ್ಳಿ ಕಡೆ ಬಂದು ತಗೊಂಡು ಹೋದ್ರು ಅಂದ್ರೆ ಅಲ್ಲಿನ ಒಂದು ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಏನಾದ್ರು ವ್ಯತ್ಯಾಸನ? ಇಲ್ಲ ಇಲ್ಲ, ಏನು ವಾತಾವರಣ ನಮ್ಮಲ್ಲ ಹೌದು. ತೀರ್ಥಹಳ್ಳಿ ವಾತಾವರಣ ಇಲ್ಲ, ಸೇಮ್ ಒಂದೇ ಹಾಕುದು ನಮ್ದು. ನಮ್ ಶಿವಮೊಗ್ಗ ಜಿಲ್ಲೆ ಎಲ್ಲ ಸೇಮ್ ಒಂದೇ ವಾತಾವರಣನೇ, ಏನ್ ತೊಂದ್ರೆ ಏನಾಗಲ್ಲ. ಅವ್ರ ಏನಪ್ಪಾ ಅಂದ್ರೆ ಅವ್ರ ಕಡೆ ಸ್ವಲ್ಪ ಮಳೆ ಜಾಸ್ತಿ, ನಮ್ ಕಡೆ ಸ್ವಲ್ಪ ಮಳೆ ಕಮ್ಮಿ, ಇದು ನಮಗೆ ಹೊಂದ್ಕೊಂತತಿ. ಯಾವ ತಳಿ ಸಸಿ ನೀವು ಬೆಳೆಸಿರೋದು ಈಗ? ನಾವೆಲ್ಲ ಸ್ವಾಮಿ ನಾಟಿನೇ ಸ್ವಾಮಿ, ಅಲ್ಲ ನಾವ್ ಬೀಜ ಅದು ಅದು ಆ ಬೀಜ ಈ ಬೀಜ ಅಂತ ಕಂಡಿಡಿಯಕ್ ಹೋಗಿಲ್ಲ. ನಾವು ಮರ ಒಳ್ಳೆ ಬೀಜ ನೋಡಿ ತಳೆ ಮಾಡಿ ನಾವು ಉಪಯೋಗಿಸೋದು. ನೀವೇ ಸ್ವಂತವಾಗಿ ಮಾಡ್ತೀರಿ? ನಾವೇ ಸ್ವಂತವಾಗಿ ಮಾಡ್ತೀವಿ ಸ್ವಾಮಿ. ಯಾರ್ದು ಒಂದು ಸಹಾಯ ಪಡೆದಲ್ಲ ನೀವೇ ಸ್ವಂತ ಮಾಡೋದು? ಸ್ವಂತವಾಗಿ ಮಾಡ್ತೀವಿ. ನಮ್ಮ ಮಕ್ಕಳು ಮರೆ ಎಲ್ಲ ಸೇರ್ಕೊಂಡು ನಾವೇ ಪ್ಯಾಕೆಟ್ ಮಾಡ್ತೀವಿ, ನಾವೇ ತುಂಬಿ ಇಕ್ತೀವಿ. ಇದು ನಿಮಗೆ ಪ್ರೇರೇಪಣೆ ಯಾರು ಈ ತರ ಮಾಡ್ಲಿಕ್ಕೋಸ್ಕರ ಇದನ್ ಮಾಡಬೇಕು, ಈ ತರ ಸಸಿ ಸಾಕ್ಬೇಕು ಅನ್ನೋದು ಯಾರಿಂದ ಬಂತು? ಈಗ ನಾವ್ ಅಕ್ಕಪಕ್ಕ ನೋಡ್ತಿದ್ವಲ್ಲ ಸ್ವಾಮಿ, ಅವ್ರು ತುಂಬಾರು ಮಾಡೋದು ನೋಡ್ಕೊಂತ ಇದ್ವಿ. ನಾವೆಲ್ಲ ಸಂಬಳ ಸಾಲಿಗೆ ಬಿದ್ದಾಗ ಅವ್ರ ಮನೆ ಒಳಗೆಲ್ಲ ನೋಡ್ಕೊಂತಿದ್ವಾ, ಅವನ್ನೆಲ್ಲ ನೋಡ್ಕೊಂಡು ನಾವು ಈ ತರ ಮಾಡಿದ್ರೆ ಒಳ್ಳೆ ನಮ್ಗೆ ಅನುಕೂಲ ಆಗುತ್ತಿದ್ರಿಂದ. ಈಗ ಅವ್ರ ಮನೆ ಹೋಗಿ ಮಾಡೋದು, ನಮ್ಮ ಮನೆಗೆ ಮಾಡಿದ್ರೆ ಬರ್ತು ಫಲವಾಗಿ ಬರ್ತತೆ. ಸ್ವಲ್ಪ ನಾಲ್ಕು ಕಾಸು ಸಿಗ್ತಾ ನಮಗೆ ಏನೋ ನೋಡ್ಕೊಂಡೇ ಮಾಡಿದ್ವಿ ಸ್ವಾಮಿ ನಾವು. ಹಿಂದೆ ನೀವೆಲ್ಲೋ ಇದ್ರೆ ಕೆಲ್ಸಕ್ಕೆ ಅಂದ್ರೆ ಅವ್ರು ಈಗ ನಿಮ್ಮ ನೋಡಿದ್ರೆ ಏನಂತಾರೆ? ಚೆನ್ನಾಗಿ ಮಾಡ್ಕೊಂಡು ಹೋಗ್ತದ ಕಣ ದುಡಿಮೆ, ಈಗ ಚೆನ್ನಾಗಿ ಮಾಡ್ತದ್ರಿ, ಹಿಂಗೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಸ್ವಾಮಿ. ನಿಮಗೆ ಸಂತೋಷ ಆಗುತ್ತೆ? ನಮಗೆ ಸಂತೋಷ ಆಗ್ತದೆ ಸ್ವಾಮಿ, ನಮಗೆಲ್ಲ ಸಂತೋಷ ಖುಷಿ ಆಗತೈತೆ. ಮಾಡ್ಕೊಂಡು ಹೋಗ್ತಾ ಇದೀವಿ. ಇನ್ನ ನಮಗಿನ್ನ ರೈಟ್ ಇಂದ ಇದು ಅಡಿಕೆ ತೋಟದ ನಮಗೆ ಸ್ವಸ್ಥ ತಗೋಗೆಲ್ಲದವ. ಇನ್ನು ಅರ್ಧ ಬರ್ಧ ಕಿತ್ತೆ, ಅರ್ಧ ಬರ್ಧ ಕಿತ್ತಲ್ಲ, ಈ ನಮಗೆ ಫಲ ಸಿಗ್ತೈತೆ ಸ್ವಾಮಿ. ಇನ್ನು ಇದು ಗಿಡದ್ದಾಯ್ತು. ಈಗ ನಿಮ್ಮ ತೋಟ 3 ಎಕರೆ ತೋಟದ ಬಗ್ಗೆ ಮಾತಾಡೋದಾದ್ರೆ, ಎಷ್ಟು ಗಿಡಗಳನ್ನ ಸಾಕಿದಿರಿ, ಗಿಡದ ಅಂತರಗಳೇನು, ಏನ್ ರೋಗ ಬಂತು, ಎಷ್ಟು ಇಳುವರಿ ಬಂತು, ಅದ್ರ ಬಗ್ಗೆ ನೀವು ಸವಿವರಾಗಿ ಹೇಳ್ತೀರಾ? ಹೇಳ್ತೀವಿ ಸ್ವಾಮಿ. ನಾವು ಈಗ ಹೆಚ್ಚೀಗ 6 ವರ್ಷ ಸ್ವಾಮಿ, ನಮ್ದು ಹೆಚ್ಚು 6-7 ವರ್ಷ ಆಯ್ತು. ಅದಕ್ಕೆ ಖರ್ಚು ದಿವಸ ವರ್ಷಕ್ಕೆ ಏನಾದ್ರು ಕಮ್ಮಿ ಅಂದ್ರೆ 1 ಎಕರೆಗೆ 30,000 ರೂಪಾಯಿ ಖರ್ಚು ಬರುತ್ತೆ ಸ್ವಾಮಿ ನಮ್ದು. ಬರೀ ಸಣ್ಣಕಾಯಿ ಮಾಡಿದ್ದು ಇನ್ನೊಂದು ಈಗ ಜಾಸ್ತಿಯಾಗಿ ಗೊಬ್ಬರ ಹಾಕಿಂತ ಹೋದ ಒಂದು 50-100 ಲಕ್ಷ ಬರ್ತದೆ ಖರ್ಚು. ನೀವೇ ಗಿಡ ಮಾಡಿರೋದ್ರಿಂದ ನಿಮ್ಗೆ ಸ್ವಲ್ಪ ಕಡಿಮೆ ಆಗ್ತದೆ. ನಾವೇ ಗುಡ್ಡಿ ಹೊಡೆದುಕೊಂಡ್ವಿ, ನಾವೇ ತುಂಬಿಕೊಂಡ್ವಿ, ಮತ್ತು ಮಾಡ್ಕೊಂಡ್ವಿ. ನಮ್ಮ ಸ್ವಲ್ಪ ದನ ಇದ್ದು ಅವಾಗ ದನಿ ಗೊಬ್ಬರ ಹೊಡ್ಕೊಂತ ಮಾಡ್ಕೊಂತ ಏನೋ ಮಾಡಿ ಎಬ್ಬಿಸಿದ್ವಿ. ಗಿಡ ಹತ್ರ ಇತ್ತು ನಮ್ ಟ್ಯಾಕ್ಟ್ರಿ ಒಳಗೆ, ಮಣ್ಣು ಹೊಡ್ಕೊಂಡು ಮಡ್ಕೊಂಡ್ ಅವಕ್ಕೆ ವರ್ಷಕ್ಕೆ 2 ಪುಟ್ಟಿ ಮಣ್ಣು ಹಾಕ್ಯಂತ, ಸಿಮೆ ಗೊಬ್ಬರ ಕೊಟ್ಕೊಂತ, ಅದಕ್ಕೂ ಜೊತೆಗೆ ದನಿ ಗೊಬ್ಬರ 1 ಪುಟ್ಟಿ 2 ಪುಟ್ಟಿ ಹಾಕಂತ ಹಾಕಿದೀವಿ. ಹಾಕದ್ಕೆ ಮರಗಳು ಇವತ್ತು ಚೆನ್ನಾಗದಾವೆ, ಸ್ವಲ್ಪ ಫಲ ಅದಾವ. ಇನ್ನವ ಮುಂದೆ ಹಂಗ ಗೊತ್ತಿಲ್ಲ ಸ್ವಾಮಿ. ಇನ್ನವ ಎಷ್ಟು ವರ್ಷದ ಮರ ಇದು? 6 ವರ್ಷ ಆಯ್ತು. ಈಗ ಹಿಂಗಾರ ಸ್ಟಾರ್ಟ್ ಆಗಿದಾವೆ? ಈಗ ಹಿಂಗಾರ ಸ್ಟಾರ್ಟ್ ಆಗಿದಾವೆ. ಕೆಲವು ಕೊಟ್ಟದಾವೆ, ಕೆಲವು ಮರಗಳು ಕೊಟ್ಟಲ್ಲ ಇನ್ನ ಫಲನ. ಈ ಸ್ಟಾರ್ಟ್ ಆಗಿದಾವ ಸ್ವಾಮಿ ಎಲ್ಲ? ಎಲ್ಲ 3 ಎಕರೆಗೂ? 3 ಎಕರೆಗೂ ಎಲ್ಲ ಈ ಸ್ಟಾರ್ಟ್ ಆಗಿದಾವ. ಅಂತಂದ್ರೆ ಈಗ ನೀವು ಈ ಗಿಡಗಳನ್ನ ನೆಟ್ಟಿದಿರಲ್ಲ, ಎಷ್ಟು ಸಾಲಿಂದ ಸಾಲಿ ಯಾವ ರೀತಿ ನೀವು ಇದನ್ನ ಮಾಡ್ತೀರಾ ಕೃಷಿನ? ಇದನ್ನ ಕೃಷಿ ಏನು ಸ್ವಾಮಿ, ನಾವು 9 ಅಡಿ ಹಚ್ಚಿದ್ವಿ ಸ್ವಾಮಿ. ನಾನು 9 ಅಡಿ ಹಚ್ಚಿದ್ವಿ, ಅದರಲ್ಲಿ ತೆಂಗಿದೆ. ಆ ತೆಂಗಿನ ಸಾಲ ಬಿಟ್ಟಿದ್ವಿ ಸ್ವಾಮಿ. ಅತ್ಲಾಗ 1-10 ಅಡಿ, ಇತ್ಲಾಗ 1-10 ಅಡಿ ಬಿಟ್ಟು ನಡುವೆ 2 ಸಾಲು 2 ಸಾಲು 2 ಸಾಲು 3 ಸಾಲು ಹಿಂಗೆ ಹಚ್ಚಿದ್ದೀನಿ. ಹಿಂಗೆ 2 ಸಾಲು, ಹಿಂಗೆ 1-3 ಸಾಲು ಈ ತರ ಹಚ್ಚಿದ್ದೀನಿ. ಅದಕ್ಕೆ ನಮ್ಮ ತೆಂಗಿನ ಗಿಡನು ಬಹಳ ಚೆನ್ನಾಗಿ ಸುಕ್ಕೋತವಾಗ ಚೆನ್ನಾಗಿ ಫಸಲು ಬಿಟ್ಟತೆ. ಎಲ್ಲರ ಕೆಲವು ತೆಗಿಯರ್ ತಗೋತಾರೆ, ನಾ ತೆಗಿಬಾರ್ದು, ಮುಂದೆ ಹೆಂಗ ಹೋಗ್ಬರ್ತದ ಅಂತ ನಾನು ತೆಗಿಯಕ್ ಹೋಗಿಲ್ಲ. ತೆಂಗಿನ ಗಿಡನ ಹಂಗೆ ಬಿಟ್ಕೊಂಡಿ, ಚೆನ್ನಾಗಿ ಫಲ ಕೊಡ್ತದ. ಅವು ನಮಗೆ ಕಮ್ಮಿ ಅಂದ್ರೆ ಒಂದು ವರ್ಷಕ್ಕೆ ಒಂದು 30-40 ಸಾವಿರ ರೂಪಾಯಿ ಆದಾಯ ಕೊಡ್ತೈತಿ. ಒಂದ್ ಮರ ಅಲ್ಲ, ಒಂದು 30 ಮರ ಅದಾವೆ. 3 ಎಕರೆ 30 ಮರ ಹಾಕಿದಿರ? ಅಲ್ಲ, ನಮ್ದು 1 ಎಕರೆ ಇಲ್ಲಿ ಹಾಕಿವಲ್ಲ, ಇದ್ರಾಗ ಐತೆ. ಅದ್ರಾಗೂ ಸ್ವಲ್ಪ ತೆಂಗ ಐತೆ, ಅದ ಕೆಲವು ತಗದ್ವಿ, ಕೆಲವೊಂದು ಇದ್ರಾಗೆ ತಗದಿಲ್ಲ. ಅಂದ್ರೆ 30 ಮರದಿಂದ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ? ಒಂದು 30 ಸಾವಿರ ರೂಪಾಯಿ ಸಿಗ್ತೈತೆ ಸ್ವಾಮಿ ವರ್ಷಕ್ಕೆ. ವರ್ಷಕ್ಕೆ ಅದು ಕೂಡ ಲಾಭನೇ? ಲಾಭನೇ, ಅದು ಚೆನ್ನಾಗಿ ಒಳ್ಳೆ. ಅದಕ್ಕೆ ಹೇಳ್ಬೇಕು ಅಂದ್ರೆ ಇದಕ್ಕಿನ ಅದು ಉತ್ಮಾನ ಆಗತ್ತೆ. ಏನಪ್ಪಾ ಅಂದ್ರೆ ರೈಟ್ ಸಿಗಲ್ಲ ಸ್ವಾಮಿ. ಬೇಕಾದಂಗೆ ಬರೀ 10 ರೂಪಾಯಿ ಕೇಳ್ತಾರೆ, 15 ರೂಪಾಯಿ ಕೇಳ್ತಾರೆ, 13 ರೂಪಾಯಿ ಕೇಳ್ತಾರೆ ಈಗ. ಹಂಗಾಗಿ ನಮಗೆ ರೈಟೇ ಸಿಗ್ತಲ್ಲ. ಅದರಿಂದ ಆ ತೆಂಗಿನ ಬೆಳೆ ಚೆನ್ನಾಗೈತೆ, ಚೆನ್ನಾಗಿ ಬೆಳೆದ್ರು ಅದಕ್ಕೆ ರೈಟ್ ಸಿಗ್ತಾ ಇಲ್ಲ. ಈ ತೆಂಗಿನ ಬೆಳೆಯಲ್ಲಿ ರೋಗದ ಬಾಧೆ ಎಲ್ಲ ಕೇಳ್ಪಟ್ವಿ, ಇಲ್ಲಿ ನಿಮ್ಮದ್ರಲ್ಲಿ ಏನೋ ಆತರ? ನಮ್ಮಲ್ಲಿ ನಮ್ಗೆ ಈ ಕಡೆ ಭಾಗ ನಮ್ಗೇನ್ ಇಲ್ಲಿ ತೆಂಗಿನ ಬಾಧೆ ರೋಗದ ಏನಿಲ್ಲ. ಈ ಇಲೆ ಅಳಿಲು ಕುಡ್ದು ಹಾಳು ಮಾಡ್ತೈತೆ ಹೊರತು ಈ ರೋಗ ಪಗುದೇನು ನಮಗೆ ಹೊಡೆತ ಬಿದ್ದಲ್ಲ. ಹಾಳು ಮಾಡ್ತಿದೆ ಅಂತಲ್ಲ, ಏನ್ ಮಾಡ್ತೀರಾ ಅದಕ್ಕೆ? ಅದಕ್ಕೇನ್ ಮಾಡಕೊಂಡು ಪಡ ಔಷಧಿ ಹಾಕ್ಸ್ತೀವಿ, ಮರ ಹಚ್ಚಿ. ಅವ್ರು 40-50 ರೂಪಾಯಿ ಮಾರು ಮರ ಕೇಳ್ತಾರೆ. ನಾವೇ ಔಷಧಿ ತಮ್ಮಂದು ಮರ ಕೊಟ್ಟು ಔಷಧಿ ಅವ್ನ ವರ್ಷಕ್ಕೆ 2 ಪಟ 3 ಪಟ ಔಷಧಿ ಹಾಕ್ಸ್ತೀವಿ. ಹಿಕ್ಸ್ತಾಗ ಒಂಚೂರು ಕಡಿಮೆ ಆಗಿದಾವೆ, ಕೆಲವು ತಿಂದು ಅವೆಲ್ಲ ಕಡಿಮೆ ಆಗಿದಾವೆ ಚೆನ್ನಾಗೆ. ಈಗ ಅದು ಹಿಕ್ಸಿದ ಮೇಲೆ ಒಂದು ಮರದ ಏನಂದ್ರೆ ಒಂದು 500-600 ಕಾಯಿ ಜಾಸ್ತಿ ಅದಾವ. ಈ ಒಳ್ಳೆ ಜಗ್ಗದ ಗೊನೆ ಮಾತ್ರ ಬಹಳ ಚೆನ್ನಾಗಿದಾವೆ. ಎಳ್ನೀರ್ ಕೇಳ್ತಾರೆ, ನಾವ್ ಎಳ್ನೀರ್ ಪಳ್ನೀರ್ ಏನ್ ಕೊಟ್ಟಲ್ಲ, ನಾವೆಲ್ಲ ಮನೆಗೆ ಹಾಕಿ ಅಂದಿದೀವಿ. ಅದೇ ಎಳ್ನೀರ್ ಕೇಳಿದ್ರೆ 13 ರೂಪಾಯಿ 14 ರೂಪಾಯಿ 15 ರೂಪಾಯಿ ಕೇಳ್ತಾರೆ. ಹಿಂಗಾಗಿ ನಾವೇನು ರೈ ಕೊಡಕ್ ಹೋಗಿಲ್ಲ. ನಾವೇ ಕಾಯಿನೆ ಮಾಡ್ಕೊಂತ ಇದೀನಿ, ಕಾಯಿನೆ ಕೊಡ್ತಾ ಇದೀನಿ ಸದ್ಯಕ್ಕೆ. ಅಂದ್ರೆ ಹೊರಗಡೆ ಎಳ್ನೀರ್ 30 ರೂಪಾಯಿ ಅಂತಾರೆ, ನಿಮಗೆ 15 ರೂಪಾಯಿ ಕೇಳ್ತಾರೆ? ನಮ್ಗೆ 15, 14, 13 ಹಿಂಗ್ ಕೇಳ್ತಾರೆ. ಹೊರಗಡೆ ಅವ್ರಿಗೆ ಬೆಳೆದಕ್ಕಿಂತ ನಮಗೆ ಅವ್ರಿಗೆ ಲಾಭ ಐತೆ, ನಮಗೆ ಲಾಭ ರೈತರಿಗೆ ಲಾಭ ಸಿಗ್ತಾ ಇಲ್ಲ. ಇದರಿಂದ ಹಂಗಾಗಿ ಏನ್ ಮಾಡಕ್ಕೂ ಯೋಚನೆ ಮಾಡಂಗತಿ, ಬೇಜಾರ ಅನ್ಸುತ್ತೆ. ಬೇಜಾರ ಅನ್ಸುತ್ತೆ, ಫುಲ್ ಬೇಜಾರ ಅನ್ಸುತ್ತೆ ನಮಗೆ. ಅದಕ್ಕೆ ಏನ್ ಫಲ ಎಲ್ಲಿ ಮಾರ್ಕೆಟ್ ತಗೋರ್ಗೆ ನಾವು ಗೆರೆಕಿಂತ ಆಗಲ್ಲ, ಮಾಡಕ್ ಆಗಲ್ಲ. ಅದು ಮಾರ್ಕೆಟ್ ತಗೋರೆ ಅವ್ನ ಅದು ಅದ್ ಕಾಯಿ ಹೋಗಸ್ತಾ ಇದ್ದ ತುಂಬಾಯಿ ಇದು ಅಳಗಾಯಿ ಅಂತ ಬೇರೆ ಬೇರೆ ಮಾಡ್ಬಿಡ್ತಾರೆ. ಅದ್ ಮಾಡಿ ಮತ್ತೆ ಮಾಡ್ಕೊಂಡ್ ಮತ್ತೆ ಅದೇ ನಮಗೆ ರೈಟ್ ಯಾವ್ದು ಸಿಗಲ್ಲ, ಮತ್ತೆ ಕೈ ಬಿಟ್ಟು ಬರ್ಬೇಕಾಗತ್ತೆ. ಹಿಂಗಾಗ್ತೈತೆ ನಮಗೆ. ನಿಮ್ಮ ತೋಟದ ಬಗ್ಗೆ ಮಾತಾಡೋದಾದ್ರೆ ಏನು, ಇದ್ರ ಬಗ್ಗೆ, ಈ ಒಂದು ವ್ಯವಸಾಯದ ಬಗ್ಗೆ ಹೇಳ್ರಿ. ನಾವು ವ್ಯವಸಾಯದ ಬಗ್ಗೆ ಅಂದ್ರೆ ಚೆನ್ನಾಗಿ ಗಿಡ ಬೆಳೆಸ್ಬೇಕು ಅಂದು, ಅದ್ರ ಕಳೆ ತೆಗಿಯೋದು, ಕೈ ಅಪಾಯ ಕಳೆ ತಿಕ್ಕೋದು, ಆಮೇಲೆ ಸಣ್ಣಕ್ಕಿದ್ದಾಗ ಒಂಚೂರು ಕುರುಕ್ಸೋದು, ಸ್ವಲ್ಪ ದನಿ ಗೊಬ್ಬರ ಚೆನ್ನಾಗಿ ಹಾಕೋದು ಫಲವತ್ತವಾಗಿ, ಆ ಹಿಂಗೆಲ್ಲ ಮಾಡಿ ಒಂಚೂರು ಚೆನ್ನಾಗಿ ಉತ್ಪತ್ತಿ ಮಾಡಿ ಚೆನ್ನಾಗಿ ಸಾಕಿದೀವಿ. ಅವು ಇವತ್ತು ನಮಗೆ ಸಾಕ್ತದ, ನಮ್ಮನ್ ಸಾಕ್ತವೆ ಈಗ ಇಲ್ಲೇ ತಂಗ ನಾವು ಅವನ್ ಸಾಕಿದೀವಿ, ಬಟ್ ನಮ್ಮನ್ ಸಾಕ್ತವೆ. ಅದಕ್ಕಷ್ಟು ಮಟ್ಟಿ ನಮ್ಗೆ ನಮ್ಕಿನ್ನ ಸ್ವಲ್ಪ ಜಾಸ್ತಿ ಒಂದು ಕುಂಜು ಅವಕ್ಕೆ ಕಸು ಮಾಡ್ಬೇಕು. ನಾವು ಸಾಕಿದ್ವಿ ಅಂದ್ರೆ ಯಾವ ರೀತಿ ಸಾಕಿದ್ರೆ ನೀವು? ನಾವದೇ ಕಳೆ ಕಿತ್ತಿವಿ. ಆರಂಭದ ಹಂತದಲ್ಲಿ ಸಸಿಗಳು ಚಿಕ್ಕವಿರ್ತವೆ, ಅವಾಗ ಮಳೆ ಗಾಳಿ ಬಿಸಿಲು ಎಲ್ಲ ಇರುತ್ತೆ. ಆ ಸಂದರ್ಭದಲ್ಲಿ ತಾವು ಏನೇನು ಸಂದರ್ಭದಲ್ಲಿ ಗಿಡಕ್ಕೆ ಗರೆ ಕಡಿಕೊಂತಿದ್ವಿ, ಸುಣ್ಣ ಹೊಡಿಸ್ತಿದ್ವಿ, ಸುಣ್ಣ ಹೊಡಿತಿದ್ವಿ, ಬಿಸಿಲು ಹೊಡೆತ ಮಕ್ಕಕ್ಕೆ ಸುಣ್ಣ ಹೊಡಿಯೋದು, ಮತ್ತೊಂದು ಗರೆ ಕಟ್ಕೊಳೋದು, ಏನೋ ಒಂದ್ ಮಾಡೋದು, ಒಂದ್ ಕೊಚ್ಚೋದು, ಅದಕ್ಕೆ ಬುಡ್ದ ಕಳೆ ಪಳೆ ತಿಕ್ಕನ್ನೋದು, ಇವನ್ನೆಲ್ಲ ಮಾಡ್ತಿದ್ವಿ ಸ್ವಾಮಿ. ನಾವು ಹಂಗೆಲ್ಲ ಮಾಡಿ ದನಿ ಗೊಬ್ಬರ ಹಾಕೋದು, ಔಷಧಿ ಎಲ್ಲ ಕೆಂಪು ರೋಗ ಅಂತ ಬರ್ತದ ಸ್ವಾಮಿ. ಅದು ಆ ಕೆಂಪು ರೋಗ ಬಂತಪ್ಪ ಅಂದ್ರೆ ಗಿಡದ ಮುಂಡಿ ಹೋದಂಗ ಏನೇನು ಇರಲ್ಲ, ಸಾರಂಸಬೇಕು. ಅಷ್ಟು ತರ ಹಿಂಡಿ ಬಿಡ್ತದೆ ಗಿಡನೇ ಹಿಂಡ್ಕೊಂಡ್ಬಿಡ್ತದೆ, ಗಿಡನೇ ಹಿಂಡ್ಕೊಂಡು ಅದ್ರ ಹೋಗಿ ಹೋಗಿ ಬಿಡ್ತಾರಪ್ಪ ಗಿಡದ ಅನ್ಕೋಬೇಕು. ಆ ತರ ಬಿಡುತ್ತೆ. ಅದಕ್ಕೆ ಹಂಗ ಆದಾಗ ಒಂದ್ಸತಿ ನಾನೇ ಮಾಡ್ದಲ್ಲಿ ಇವನು ಹಿಂಗ ಬಿಡ್ತಾರ, ಬರಕ್ಕ ಬಂದು ಔಷಧಿ ಅವ್ರಿಗೆ ಹೋಗಿ ಗರಿನ ಕಿತ್ಕೊಂಡು ಹೋಗಿ ತೋರಿಸಿ. ಯಾರಿಗೆ ತೋರಿಸಿದ್ರಿ? ಗೊಬ್ಬರದ ಅಂಗಡಿ ತೋರಿಸಿ. ನಿಮಗೆ ಇವರು ಕೃಷಿ ಅಧಿಕಾರಿಗಳು ಏನ್ ಬರೋಸಾರಿ ಅವ್ರು ಹೇಳ್ತಾರೆ, ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ನಮ್ ಕೈಲಿ ಆಗಲ್ಲ. ಅವ್ರು ಕರ್ಕೊಂಡ್ ಬಂದು ಮಾಡ್ಸಕ್ಕೆ ಮುಟ್ಟಕ್ಕೆ ನಾವೆಲ್ಲಿ ಗೊಬ್ಬರದ ಅಂಗಡಿ ಹೋಗ್ವಿ, ಇದ್ ಹಿಂಗ ಐದ್ ಗರೆ ಇಂಥದ್ ಔಷಧಿ ಕೊಡ್ರೆ ಒಳ್ಳೇದ್ ಒಂಚೂರು ಅಂತೀವಿ. ಅವ್ರು ಇಷ್ಟ ರೈಟ್ ಹೇಳಿದ್ರು ತಗೊಂಬರ್ತೀವಿ. ಅದನ್ನ ತಿಂಗಳಿಗೆ ಹದಿನೈಸ್ಕೊಂಡ್ ಪಟ ಫ್ರೈ ಮಾಡ್ತಿದ್ದೆ ನಾನು. ಒಂದ್ ಎರಡ್ ಮೂರು ಪಟ ಬಿಡದಂಗ್ ಮಾಡೋದಕ್ಕೆ ಸ್ವಲ್ಪ ಕಂಟ್ರೋಲ್ ಆಗಿ ಚೆನ್ನಾಗ್ ಬಂತ. ಅವಾಗ ಆಮೇಲೆ ರೋಗ ಹೊರಗಾತದು, ಹೊರಗಾದ್ಮೇಲೆ ಚೆನ್ನಾಗ್ ಬಂದ ಗಿಡ. ಈಗ ನಿಮ್ ಪ್ರಕಾರವಾಗಿ ಈ ಅಡಕೆ ಸಸಿ ಅಂದ್ರೆ ಗಿಡಕ್ಕೆ ಯಾವ್ಯಾವ ರೋಗ ಬರುತ್ತೆ ಅಂತೀರಿ? ನಮಗೆ ಅಷ್ಟು ರೋಗದ ಹೇಳಕ್ ಬರಲ್ಲ ಸ್ವಾಮಿ ನಮ್ಗೆ. ಅದು ಬರೀ ಹಂಗೆ ನೋಡಿ ಇದು ಇದೇ ರೋಗ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂತೀವಿ. ಆಮೇಲೆ ಗೊಬ್ಬರದ ಅಂಗಡಿ ತಾನು ಹೋಗಿ ಈ ತರ ಇದು ನೋಡಿ ಗೊಬ್ಬರ ಸ್ವಾಮಿ ಅಂತ ಹೇಳ್ತೀವಿ. ಅದ್ ನೋಡಿ ಅವ್ರು ಇಂತ ಔಷಧಿ ಹೊಡಿಯಪ್ಪ ಅಂತ ಕೊಡ್ತಾರೆ, ಅದನ್ನ ತಮ್ಮ ಸಿಂಪರ್ಸ್ ಮಾಡ್ತೀವಿ. ಅವಾಗ ಸ್ವಲ್ಪ ಗಿಡ ರುಜುವಾದಾಗ ಸ್ವಲ್ಪ ನೆಮ್ಮದಿ ಆಗುತ್ತೆ. ಅಂದ್ರೆ ನಿಮ್ಗೆ ಇದರಲ್ಲಿ ಮಾಡ್ಬೇಕು ಅನ್ನೋ ಆಸಕ್ತಿ ಇದೆ, ಆದ್ರೆ ಬಟ್ ಈ ರೋಗ ಇದು ಬಂದಿದೆ ಅನ್ನೋದ್ರ ಬಗ್ಗೆ ಅಷ್ಟು ಮಾಹಿತಿ ಇನ್ನೊರ್ಗೆ ಯಾರಿಗೂ ಗೊತ್ತಾಗಲ್ಲ. ಸಮಯ ಸುಮ್ನೆ ನಾವ್ ಹೇಳ್ತಾರೆ, ಬರ್ತಾರೆ ಅವ್ರು, ಅದ್ ನೋಡ್ರಿ ಇದು ನೋಡ್ರಿ ಅಂತಾರೆ. ಆ ರೇಟ್ ಹೇಳಿದ್ರೆ ನಾವ್ ಏನ್ ಮಾಡಕ್ಕಾಗಲ್ಲ. ಏನ್ ಹೇಳ್ತಾರೆ ರೇಟ್ ಅವರು? 10,000 ರೂಪಾಯಿ 20,000 ರೂಪಾಯಿ ಆಗ್ತದೆ ಎಕರಿಗೆ. 50,000 ರೂಪಾಯಿ ಗಟ್ಟಲೆ ಹೇಳ್ತಾರೆ ಸ್ವಾಮಿ ಒಂದ್ ಎಕರಿಗೆ. ಅಂದ್ರೆ ರಾಸಾಯನಿಕ ಗೊಬ್ಬರ ಸಾವಯವ ಗೊಬ್ಬರ? ರಾಸಾಯನಿಕ ಗೊಬ್ಬರ. ರಾಸಾಯನಿಕ ಅಂದ್ರೆ ಅವನ್ನೆಲ್ಲ ಸಿಂಪಡಿಸ್ರಿ ಅಂತಾರೆ. ಸಿಂಪಡಿಸಿ ಬುಡಕ್ ಹಾಕ್ರಿ, ಬಗ್ದು ಅದನ್ ಮಾಡ್ರಿ ಇದನ್ ಮಾಡ್ರಿ. ಅವು ಔಷಧಿ ಹೊಡಿಯೋರಿಗೆ ಬೇಕು, ಒಂದ್ ಡ್ರಮ್ ಇಷ್ಟು ಅಂತ ಕೇಳ್ತಾರೆ. ಒಂದ್ ಡ್ರಮ್ ಯಾವ ಔಷಧಿನ ತಮ್ಗೆ ಕೊಟ್ರು, ಡ್ರಮ್ 300 ರೂಪಾಯಿ 400 ರೂಪಾಯಿ ಡ್ರಮ್ ಕೊಡ್ಬೇಕು ಸಿಂಪಡಣೆ ಮಾಡಕ್. ಅದನ್ನ ಅವ್ರು ಪೈಪ್ ತಗೊಂಬಂದು ಮೋಟರ್ ತಗೊಂಬಂದು ಅವ್ರು ಹೊಡಿಯಕ್ಕೆ, ಅವ್ರು 300 ರೂಪಾಯಿ ಒಂದ್ ಡ್ರಮ್. ಅವ್ರಿಗೆಲ್ಲ ಅಲ್ಲೇ ತುಂಬಿಕ್ಬೇಕು, ನಾವು ಎಲ್ಲ ತುಂಬಿಕ್ಕ ಅವರೆಲ್ಲ ಔಷಧಿ ಹಾಕ್ಯಂತ ಬಂದು ಇಷ್ಟಿಷ್ಟು ಲೀಟ್ರ್ ಇಷ್ಟಿಷ್ಟು ಔಷಧಿ ಅಂತ ಎಲ್ಲ ಹಾಕಿಂದು ಅದನ್ನ ಸಿಂಪಡಿಸ್ತಾನೆ. ಎಕರಿಗೆ ಎಷ್ಟು ಬೇಕು ಅಂತ ಅಷ್ಟು ಸಿಂಪಡಿಸ್ತಾನೆ. ಅದು ನಾವು ನಮ್ ಕೈ ರೈತರ ಕೈಲಿ ಆಗಲ್ಲ ಸ್ವಾಮಿ. ನಮ್ ಕೈ ನಮ್ಗೆ ದೊಡ್ಡ ರೈತರು ಅವ್ರು ಮಾಡ್ಕೊಂತಿದ್ದಾರೆ, ನಮ್ಮಂತ ಸಣ್ಣ ರೈತರು ಮಾಡಕ್ಕಾಗ್ತಾ ಇಲ್ಲ. ಅದನ್ನ ಅದೇನು ಮಾಡಕ್ಕಾಗ್ತಾ ಇಲ್ಲ, ನಮ್ಗೆ ಶಕ್ತಿ ಆಗಿ ಬೇಕಲ್ಲ ಅಷ್ಟು ಶಕ್ತಿ ನಮಗೆ. ಅಷ್ಟು ನಮ್ಗೆ ಇನ್ನೊಂದು ಲಾಭ ತಗೊಂಡಿಲ್ಲ. ಅದರಿಂದ ಲಾಭ ತಿಂದ್ರೆ ಏನೋ ಮಾಡಬಹುದು, ಲಾಭ ತಿಂದ್ರೆ ಏನ್ ಮಾಡಕ್ಕಾಗತ್ತೆ ನಾವು. ಹಾಗಾಗಿ ತಾವು ಇದನ್ನೇ ಅನುಸರಿಸ್ತಾ ಇದ್ದೀರಾ? ನಾವು ಕೈ ನಿಲ್ಕತ್ತಂಗ ನಾವು ನಮ್ಮ ಪಂಪ್ಗಳಾಗೆ ಹೊಡೆದ್ವಿ. ಈ ನಿಲ್ಕಾಲಕ್ಕೆ ನೀವು ಎಷ್ಟು ಸಿಗ್ತದೆ ಅಷ್ಟೇ ಫಲ ಅಂತ ಉಪಯೋಗಿಸೋದಿ ನಾವೀಗ. ನೀವು ಇದಕ್ಕೆ ಮುಂಚೆ ಬಾಳೆ ಹಾಕಿದ್ರ ಮಧ್ಯದಲ್ಲಿ? ನಾವು ಬಾಳೆ ಹಾಕೋಣ ಮಾಡಿದೆ. ಅದು ಬಾಳೆ ಹಾಕಕ್ಕೆ ಇದು ಮರ ಬಿಸಿಲು ತೆಂಗಿನ ಗಿಡ ಸ್ವಲ್ಪ ಇತ್ತು. ಆ ತೆಂಗಿನ ಗಿಡ ಇದು ಅದೆಲ್ಲ ಸ್ವಾಲೆ ಹಾಕುತ್ತೆ ಅಂದು ಬಾಳೆ ಹಾಕದ್ ಬಿಟ್ಬಿಟ್ಟೆ ನಾನು. ಒಳ್ಳೆ ಇದ್ರಾಗೆ ಬರ್ಲಿ, ನಾನು ಸ್ವಲ್ಪ ಗಿಡ ಸ್ವಲ್ಪ ನಲಿಗೆ ಬರ್ಬೇಕು ಅನ್ನೋ ಲೆಕ್ಕಕ್ಕೆ ನಾನು ಏನು ಅದಕ್ಕೆ ಬಾಳೆ ಬಾಳೆ ಹಾಕಕ್ ಹೋಗಲ್ಲ. ಕೆಲವರೆಲ್ಲ ಈಗ ಬಾಳೆ ಹಾಕಿದೀವಿ ಅದರಲ್ಲೂ ಕೂಡ ಲಾಭ ಪಡೆದ್ವಿ ಅಂದ್ರೆ ನೀವೇ ಬಾಳೆ ಹಾಕ್ಲಿಲ್ಲ? ನಾವ್ ಹಾಕಕ್ಕೆ ತೆಂಗಿನ ಗಿಡ ಇತ್ತಲ್ಲ ಸ್ವಾಮಿ, ನಮ್ದು ಸ್ವಾಲೆ ಹಾಕತಿ ನಮ್ದು ನಮ್ಗೆ ನಮ್ ಪೈರ್ನಾಗ ತೆಂಗಿನ ಗಿಡ ಇತ್ತಲ್ಲ, ನಾವು ತೆಂಗಿನ ಗಿಡ ತೆಗ್ದಿಲ್ಲ ಅದರಿಂದ ಸ್ವಾಲೆ ಹಾಕತ್ತಲ್ಲ ನಮ್ಗೆ. ಅದು ಸ್ವಾಲೆ ಇದು ಸ್ವಾಲೆ ಆತ ಅಂದ್ರೆ ಯಾವ್ದು ಬೆಳೆ ಬರಕ್ಕಾಗಲ್ಲ. ಓಟು ನೆಳಗ ಹೋಕೊಂಡು ಯಾವ್ ಬೆಳೆನೂ ತಕನಕ್ಕಾಗಲ್ಲ ನಾವು. ಹಂಗ ನಾ ಬೆಳೆ ಹಾಕ್ಲಿಲ್ಲ. ಹಂಗಾಗಿ ಇದು ಬರೋ ತನಕ ತಾವ್ ಏನೇನು ಬೇರೆ ಒಂದು ಇದಕ್ಕೆ ಜೀವನೋಪಯೋಗಕ್ಕೆ ಏನೇನ್ ಮಾಡ್ಕೊಂಡ್ರಿ? ಏನಿಲ್ಲ ಸ್ವಾಮಿ, ನಾವು ಅದೇ ಸಣ್ಣದೊಂದು ಹೋಟ್ಲ್ ಮಾಡ್ಕೊಂಡ್ವಿ. ಆ ಸಣ್ಣ ಹೋಟ್ಲ್ನಾಗೆ ಮಡ್ಕೊಂತ ಕೂಲಿ ಆಲೆ ಮಡ್ಕೊಂಡು ಜೀವನ ಮಾಡ್ಕೊಂಡ್ ಬಂದ್ವಿ ಸ್ವಾಮಿ. ನಾವು ಈ ಟ್ರ್ಯಾಕ್ಟ್ರಿ ಕೂಡ ತಗೊಂಡಿದ್ರೆ ಈ ತೋಟದಿಂದಾನೇ ಬಂದ ಆದಾಯದಲ್ಲಿ ತಗೊಂಡ್ರದ? ಇನ್ನು ಇದರಿಂದ ಅದೇ ತಗೊಂಡಿದ್ವಿ ಸ್ವಾಮಿ. ಇನ್ನು ಅದಕ್ಕೆ ಲೋನ್ ಅವೆಲ್ಲ ಕಟ್ಟಬೇಕು. ತೋಟ ಏನ್ ಕೈ ಬಿಟ್ಟಿಲ್ಲ ನಿಮ್ಗೆ? ತೋಟ ಏನ್ ಕೈ ಬಿಟ್ಟಿಲ್ಲ ಸ್ವಾಮಿ ನಮಗೆ. ತೆಂಗು ಸ್ವಲ್ಪ ಅಡಿಕೆ ಬರೋದ್ರಿಂದ ಈಗ ಸ್ವಲ್ಪ ಹೆಂಗ ಜೀವನಕ್ಕೆ ನೆರಳು ಮಾಡ್ತಾ ಐತಿ ಈಗ ಸದ್ಯ. ಇನ್ನು ಲಾಭ ಅಷ್ಟು ತಗೊಂಡಲ್ಲ ನಾವು, ಇನ್ನು ಮುಂದೆ ತಗೋಬೇಕು. ಅಂದ್ರೆ ಎಷ್ಟು ಪಡೆದಿದ್ರಿ ಈ ಟ್ರ್ಯಾಕ್ಟರ್ ತಗೊಂಡಿದ್ರ ಅನ್ನೋ ಮಟ್ಟಕ್ಕಾದ್ರೆ ಎಷ್ಟು ಬಂದಿದೆ ಈಗ ನಿಮಗೆ ಬಂದಿರತಕ್ಕಂತ ಆದಾಯ? ಬಂದ್ರೆ ನಮ್ದು ಒಣೆ ಅಡಿಕೆ ಒಂದ 5 ಕ್ವಿಂಟಲ್ ಬಂದ ಸ್ವಾಮಿ. ಒಣೆ ಅಡಿಕೆ ಒಂದ್ 5 ಕ್ವಿಂಟಲ್ ಬರ್ತಾ ಐತೆ. ಇನ್ನು ಬರೋದೈತೆ, ಇನ್ನು ಬಂದಿಲ್ಲ. ಅದೆಲ್ಲ ಬಂದ್ ಸಿಕ್ಕ್ರೆ ನಮ್ಗೆ ಇನ್ನೊಂಚೂರು ಉತ್ಪತ್ತಿ ಆಗುತ್ತೆ. ಅಲ್ಲೇ ತನಕ ನಾವು ಸ್ವಲ್ಪ ನೆಲ್ಕೋಬೇಕು. ಕಷ್ಟ ಸಾಲ ಸೂಲ ಮಾಡಿದೀವಿ ಸ್ವಲ್ಪ. ಅಂದ್ರೆ ನೀ ಕಷ್ಟಪಟ್ರೆ ಮುಂದೆ ಸುಖ ಇದ್ದೇ ಇರುತ್ತೆ. ಅಂದ್ರೆ ಕಷ್ಟಪಡ್ಬೇಕು, ಕಷ್ಟ ಎಷ್ಟು ಪಡ್ತೀವಿ ಅಷ್ಟು ನಮಗೆ ಸುಖ ಸಿಗ್ತದೆ. ಕಷ್ಟ ಪಡೋದಲ್ಲ ಸಿಗೋದು ಸ್ವಾಮಿ. ನಾವೇ ನಾವು ಮಾಡ್ತೀವಿ, ಮನ್ಸಕ್ಕೆ ಕೂಲೆ ಪಲ್ಲೆ ಹೊಸ್ತೀವಿ, ಪಟವ ನಮ್ ಕೈಲಿ ಆಗದ ಕಾಲಕ್ಕೆ ಹಿಂಗ ಏನೋ ಮಾಡ್ಕೊಂಡು ಹೋಗ್ತಾ. ಈ ಅಡಕೆನ ನೀವೇ ಕೇಣಿ ಮಾಡ್ತಿರೋ ಅಥವಾ ಬೇರೆಯವ್ರಿಗೆ ಕೊಡ್ತಿರೋ? ಈ ಸತಿ ನಾವೇ ಮಾಡ್ತಾ ಇದೀವಿ ಸ್ವಾಮಿ. ಏನಕ್ಕೋಸ್ಕರ ಮಾಡ್ತೀರಿ? ಈಗ ನಾವು ಬೇರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದ್ರ ಬದ್ಲು ನಾವ್ ಇಲ್ಲಿ ನಮ್ಮ ಮನೆಯೊಳಗೆ ಮಾಡ್ಕೋಣ, ಈಗ ನಾವೆಲ್ಲೂ ಹೋಗಂಗಿಲ್ಲ ಇಲ್ಲೇ, ಮತ್ತೆ ಈಗ ಜನ ಬೇರೆ ಕಡೆಗೆ ಹೋಗಕ್ಕಾಗಲ್ಲ, ನಾವು ಇಲ್ಲೇ ಮನೆ ತೆಗಿರ್ಬೇಕ, ನಾವು ಅದ್ನ ನಮ್ ತೋಟದ್ದೇ ಮಾಡ್ಕೋಣ ಅಂತ ಮಾಡ್ತಾ ಇದೀವಿ. ನೀವು ಸಾವಯವ ಕೃಷಿನೇ ಮಾಡ್ತಾ ಇರೋದು ಅಂದ್ರೆ, ಅಂದ್ರೆ ಈ ಗೊಬ್ಬರ ಹಸುವಿನ ಗೊಬ್ಬರ ಅದ್ರ ಬಗ್ಗೆ ನೀವು ಯಾವ ರೀತಿ ಪೋಷಣೆ ಮಾಡ್ತೀರಾ ಅದ್ರ ಬಗ್ಗೆ? ಗಿಡಕ್ಕೆ ನಾವು ಯಾವ ತರ ಪೋಷಣೆ ಮಾಡ್ತೀವಿ ಅಂದ್ರೆ, ಸುತ್ತ ಮಾಡ್ತೀವಿ, ಸುತ್ತ ಮರ ಒಂದ್ ಸ್ವಲ್ಪ ಬಿಟ್ಟು ಸುತ್ತ ಮಾಡ್ತೀವಿ, ಸುತ್ತ ಹರಿದು ಸುತ್ತ ಮಾಡ್ಕೊಂಡು ದನಿ ಗೊಬ್ಬರ ಹಾಕ್ತಿವಿ. ದನಿ ಗೊಬ್ಬರ ಹಾಕ್ಬಿಟ್ಟು ಸ್ವಲ್ಪ ಸಿಮೆ ಗೊಬ್ಬರ ಒಂದ್ ಎಕರೆಗೆ ಅದು ಮೂರ್ ಮೊಟ್ಟೆ ನಾಕ್ ಮೊಟ್ಟೆ ಹಿಂಗ್ ಕೊಡ್ತೀವಿ. ಒಂದ್ ಪಟ ಮೂರ್ ಮೊಟ್ಟೆ ಕೊಡ್ತೀವಿ, ಒಂದ್ ಪಟ ನಾಕ್ ಮೊಟ್ಟೆ ಕೊಡ್ತೀವಿ. ಒಂದ್ ಪಟ ಅಳ್ಳು ಒಂದ್ ಪಟ ಉದುರ್ತದ ಬಾಳವ, ಅದ್ ಯಾಕೆ ಹಂಗ್ ಉದುರ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ನೀರ್ ಕೊಟ್ಟರು ಉದುರ್ತದೆ, ನೀರ್ ಕೊಡ್ದಂಗಿದ್ರು ಉದುರ್ತದೆ, ಅದೇನು ಅಂತ ಇನ್ನೊಬ್ರಿಗೂ ಕಂಡಿರೋದಿಲ್ಲ. ಅದನ್ನ ಬಹಳ ಅಳ್ಳು ಉದುರ್ತೈತಿ. ಅದಕ್ಕೆ ನೀವೇನು ಮಾಡ್ಕೊಂಡಿಲ್ವಾ? ಏನು ಮಾಡ್ಕೊಂಡ್ರು ಸ್ವಾಮಿ, ನಾವೇನು ಮಾಡಕ್ ಹೋಗಿಲ್ಲ. ಅದೇ ಔಷಧಿ ಹೊಡಿದ್ರಿ ಅಂತ ಔಷಧಿ ಹೊಡೆದ್ ಕೆಲವು ತೋಟಗಳು ನೋಡ್ತೀವಲ್ಲ, ಅವರ ಔಷಧಿ ಹೊಡೆದವು ಉದುರ್ತದ. ಯಾಕ ಹೆಂಗೆ ಅಂತ ಮಾಡಕ್ ಹೋಗಿ ನಾವು? ಶೀತಕ್ಕೆ ಏನಾದ್ರು ಶೀತ, ನಮ್ ಶೀತ ಹಾಕುತ್ತೆ, ಶೀತನೂ ಆಗಲ್ಲ ನಮ್ದು, ಸ್ವಲ್ಪ ಡ್ರೈನ್ ಎಲ್ಲ ನಮ್ದು. ಅಂದ್ರೆ ನೀರ್ ನಿಲ್ಲಲ್ಲ ಅಂತೀರಾ? ಇಲ್ಲ, ನೀರ್ ನಿಲ್ಲಲ್ಲ ನಮ್ದು. ಇಲ್ಲ ಉಷ್ಣಕ್ಕೂ ಉದುರುತ್ತೆ ಅನ್ನೋ ಗೊತ್ತಾಗ್ತಲ್ಲ, ಶೀತಕ್ಕೆ ಉದುರುತ್ತೆ ಅಂತ ಗೊತ್ತಾಗ್ತಲ್ಲ ನಮಗೆ. ಇದು ಅದು ಅಡಿಕೆ ಬೆಳೆದ್ ಬಿಡ್ತಾ ಇದೆ, ಬಿಡ್ತೈತಿ ಬಿಡ್ತೈತಿ, ಆದ್ರೂ ಬಿಡ್ತದೆ. ಆದ್ರೂ ಅಂತ ಗೊನೆ ಬರ್ಬೇಕು ಅಂದ್ರೆ ಅಳ್ಳು ಅರ್ಧ ಉದುರ್ತತಿ, ಒಂದ್ ಗೊನೆಯಾಗ ಏನೇ ಕಾಲ್ ಪರ್ಸೆಂಟ್ ಅಂತ ಉದುರ್ತತಿ, ಇನ್ ಮುಕ್ಕಾಲ್ ಪರ್ಸೆಂಟ್ ಉಳ್ಕಂತ ಐತಿ. ಅದ್ರಿಂದ ಹಂಗ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಲ್ಲ ಒಬ್ರಿಗೆ. ಅಂದ್ರೆ ಬೇಸಿಗೆಯಲ್ಲಿ ಅರಳುದ್ರದ ಸಮಸ್ಯೆ ಹೆಚ್ಚು ಅಂತ ಕೇಳ್ಪಟ್ವಿ, ಈ ಬೇಸಿಗೆಯಲ್ಲಿ ಬಂದಿದ್ದ ಈ ಸಮಸ್ಯೆ? ಬೇಸಿಗೆನಾಗ ಸಮ ಈಗ ಬಂತಲ್ಲ, ಈಗ ಅವಾಗಲೇ ಉದುರದು ಅಳ್ಳು ಹಿಂಗಾರ ಹೊಡೆದಿದ್ದಂಕಲೆ ಕೆಲವು ಹಂಗೆ ಉದುರ್ಬಿಡ್ತದೆ, ಪಳ ಪಳ ಪಳ ಪಳ ಉದುರ್ಬಿಡ್ತತಿ, ಸಣ್ಣ ಪಪ್ಪಿನ ಹೊಡೆದಿದ್ದಂಕ ಉದುರ್ಬಿಡ್ತತಿ. ಅದರಲ್ಲಿ ಕಟ್ಟ ಅದೆಷ್ಟು ಅಂತ ಕಟ್ತದೆ ಅನ್ನೋ ಗೊತ್ತಿಲ್ಲ, ಒಂದ್ 10% ಕಟ್ತದೆ, 10% ಉದುರೇ ಹೋಗುತ್ತೆ, ಹಿಂಗ ಆಗ್ತೈತಿ. ಅಂದ್ರೆ ರಸಾಯನಿಕ ಕೀಟದ್ದು ಅದೇನು ಅನ್ನೋದು ಗೊತ್ತು ಕಂಡಿಡಕಾಗಲ್ಲ ಸರ್ ಇಲ್ಲವರೆಗೂ. ನಾವು ಒಬ್ರು ರೈತರು ಅದನ್ನ ಗಮನಕ್ಕೆ ಹಾಕ್ಯಂದಲ್ಲ, ಒಬ್ರು ಕೃಷಿ ಇಲಾಖೆಯವರು ಅದನ್ನ ಗಮನಿಸ್ತಾರೆ ಹೆಂಗ ಅಂತ ಗೊತ್ತಿಲ್ಲ. ನೀವು ಕೃಷಿ ಇಲಾಖೆಗೆ ಒಂದ್ಸರಿ ಭೇಟಿ ಆಗ್ಬೇಕಾಗಿತ್ತು. ಭಾರಿ ಹೊಡೆಸ್ತದಾರೆ ಕೃಷಿ ಇಲಾಖೆಯವ್ರು, ಆ ಗೊಬ್ಬರ ಕೊಟ್ರೆ, ನೀವು ಈ ಗೊಬ್ಬರ ಕೊಟ್ರೆ, ಕೊಟ್ಟಿಗೆ ಗೊಬ್ಬರ ಕೊಟ್ರಿ ಚೆನ್ನಾಗ್ ಬರ್ತದೆ ಅಂತಾರೆ. ಅದು ಬಂದು ನೆಲ ಒಂದ್ ಪಟ ಪರೀಕ್ಷೆ ಮಾಡಿ ಅವರು ಈ ತರ ಅಂತ ಒಬ್ರದ್ಗೂ ರಿಜಲ್ಟ್ ಕೊಟ್ಟಲ್ಲ. ಅವ್ರು ನಿಮ್ದು ಇದರಿಂದಾನೆ ಬರ್ತಾ ಐತೆ, ಇದರಿಂದ ಹೋಗ್ತಾ ಐತೆ, ಕೆಲವು ಸಿಪೇಜ್ ಮಾಡಿಸ್ತಾರೆ, ಕೆಲವು ಏನೇನ ಮಾಡಿಸ್ತಾರೆ ಸ್ವಾಮಿ. ಆದ್ರೂ ಸಿಪೇಜ್ ಅದ್ ಮಾಡಿಸಿರು, ಕೆಲವು ಚೆನ್ನಾಗಿತ್ತು ಅನ್ನೋ ತೋಟಗಳು, ಸೀತಿದ್ದಂತ ತೋಟಗಳು ಚೆನ್ನಾಗಿದಾವೆ, ಸೀತಿಲ್ದಂತ ತೋಟಗಳು ಹೆಂಗ ಆಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಏನ್ ಮಾಡ್ಬೇಕು ಅನ್ನೋದೇ ಗೌರವಾಗಲ್ಲ ಜಾಸ್ತಿ. ಈ ಕೆಲವೊಂದ್ ತೋಟದಲ್ಲಿ ನೋಡಿದೆ ನಾನು, ಈ ಇರುವೆಗಳನ್ನ ಬೆಳೆಸ್ತಾ ಇದಾರೆ ಅವರೇ ಗಿಡದಲ್ಲಿ, ಆ ಪದ್ಧತಿ ಏನಾದ್ರು ನೀವು ಮಾಡಿದ್ರ ಏನು ಅಂತ? ಆ ಪದ್ಧತಿ ಮಾಡಿಲ್ಲ ಸ್ವಾಮಿ ನಾವು ನಮ್ಮ ತೋಟದಲ್ಲಿ. ಐತೆ ನಮ್ ತೋಟದಲ್ಲಿ ಇರುವೆ ಇದೆ, ಅದು ಆ ಕೆಂಪು ಇರ್ಬೆ, ಆ ಇರ್ಬೇಕಿಂತ ಈಗ ಇನ್ನೊಂದು ಚೆಂಚಿಗ ಅಂತ ಬರ್ತದೆ ಸ್ವಾಮಿ, ಅದೊಳಗೆ ಚೆನ್ನಾಗಿದ್ರು ಫಲ ಅದೊಂದ್ ಸ್ವಲ್ಪ ಫಲವತ್ತ ಬರ್ತದೆ. ಆದ್ರೆ ಈ ಕೊಯ್ಯಕರೆ ಮಾಡ್ಬೇಕಾದ್ರೆ ಜನ ಭಾರಿ ಅಯ್ಯ ಅನ್ಸ್ಬಿಡ್ತದೆ. ಈ ಕೊನೆ ಕೊಯ್ಯಕ್ ಬರ್ತಾರಲ್ಲ ಆ ಟೈಮ್ನ ಭಾರಿ ಜನಕ್ಕೆ ಅಯ್ಯ ಅನ್ಸ್ತದೆ, ಹಂಗೆ ಅವ್ರಿಗೆ ಕಾಯಿ ಕೊಯ್ಯಕ್ಕೂ ಬಿಡಲ್ಲ, ಇದ್ಲಾಗೆ ಕಾಯಿ ತಗೊಂಡು ತಲೆ ಓದ್ಕೊಂಡು ಬಡಿಯೋಕ್ಕೂ ಬಿಡಲ್ಲ, ಆರ್ಸರಿಗೂ ಬಿಡಲ್ಲ, ಭಾರಿ ಹಿಂಸೆ ಮಾಡಿಸ್ತದೆ. ಹಂಗಾಗಿ ಈ ವಿರ್ಬೆ ಅದ್ ಬಿಟ್ಟು ಈ ವಿರ್ಬೆ ಬಿಟ್ಬಿಟ್ರೆ ಆ ವಿರ್ಬೆ ಹೋಗ್ಬಿಡ್ತದೆ, ಚೆಂಜ್ಗೆ ಅಂತ ಹೋಗ್ಬಿಡ್ತದೆ, ಈ ವಿರ್ಬೆ ಉತ್ಪತ್ತಿ ಆಗ್ತದೆ. ಈ ವಿರ್ಬೆಗಿಂತ ಚೆಂಜ್ಗೆ ಉತ್ಪನ್ನ ಆಗತ್ತೆ, ಅದ್ರೊಳಗೆ ಫಸಲು ಚೆನ್ನಾಗಿರ್ತದೆ. ಅದೇ ಕೀಟನಾಶಕ ಏನಾರ ನಾಶ ಮಾಡ್ತಾನೆ ಗೊತ್ತಿಲ್ಲ ನಾವು, ಅದೇನು ಕಂಡು ಒಟ್ಟೆ ಅದಿದ್ರು ಒಂಚೂರು ಉತ್ಪನ್ನ ಆಗ್ತದೆ. ನೀವೇನು ಕೀಟನಾಶಕ ಏನ್ ಬಳಸಿಲ್ವೇನು? ಇಲ್ಲ, ಕೀಟನಾಶಕ ನಾವು ಬಳಸಿಲ್ಲ ಸ್ವಾಮಿ. ಈಗ ನಿಮ್ ತೋಟದಲ್ಲಿ ನೋಡ್ತಾ ಇದೀನಿ, ಮಧ್ಯದಲ್ಲಿ ಉಪ ಬೆಳೆಗಳನ್ನ ಬೆಳ್ಕೊಂಡಿದ್ದೀರಾ ನೀವು, ಏನೇನ್ ಹಾಕಿದಿರ ಮಧ್ಯದಲ್ಲಿ? ಮಧ್ಯದಲ್ಲಿ ಅಳಸಂದೆ, ಆಮೇಲೆ ಸಡಬು, ಆಮೇಲೆ ಜೇನ್ಸ್ ಇವನ್ನೆಲ್ಲ ಹಾಕಿ ಹಾಕಿ ಹಂಗೆ ಹೊಡಿತೀವಿ ಸ್ವಾಮಿ ನಾವು. ವರ್ಷದಾಗ ಒಂದ್ ಪಟ ಎರಡ್ ಪಟ ಹಾಕಿ ಹಾಕಿ ರೂಟ್ ರಿವರ್ಸೋದು, ಅದನ್ನೇ ಗೊಬ್ಬರ ಮಾಡೋದು, ಈಗ ಮಾಡ್ತಾ ಇದೀವಿ. ಅದರಿಂದ ಏನ್ ಆದಾಯ ಬರಲ್ಲ ತಮ್ಗೆ? ಅದು ಆದಾಯ ಅಂತದ್ದು ಇಲ್ಲ, ನಮ್ಗೆ ನಾವೇ ಕುಂಟಲ್ ಕಡಲೆ ತಗೊಂಡು ಅದನ್ನ ಹಾಕಿ ಹೊಡಿಬೇಕು. ಅದು ಅದೇ ಮರಕ್ಕೆ ಉಪಯೋಗ ಅಂದ್ರೆ ಮರಕ್ಕೆ ಉಪಯೋಗ, ನಮಗೆ ಗೊಬ್ಬರ ಹಾಕೋದಲ್ಲ ಅದೇ ಉಪಯೋಗ. ಭೂಮಿ ಸ್ವಲ್ಪ ಉಳ್ಮೆ ಚೆನ್ನಾಗಿ ಮಾಡ್ತದೆ, ಅವಾಗ ಎರೆಹುಳಕ್ಕೆ ಅದಕ್ಕೆ ಒಂಚೂರು ನೆಲ ಮಿದು ಮಾಡ್ಕೊಡ್ತದೆ. ಅದು ನಮಗೆ ರೈತರಿಗೆ ಅದೇ ಹುಳ ಎರೆಹುಳ ಎಷ್ಟಿರ್ತದೋ ಅಷ್ಟು ಅನುಕೂಲತೆ ಮಾಡ್ತದೆ. ಭೂಮಿಯಲ್ಲಿ ಎರೆಹುಳ ಇದೆಯಾ? ಐತೆ, ಐತೆ ಸ್ವಾಮಿ, ಐತೆ, ನಮ್ಗೆ ಎರೆಹುಳ ಭೂಮಿ ಐತೆ, ಚೆನ್ನಾಗೈತೆ. ಹಂಗಾಗಿ ನಮಗೆ ಕೆಳಕ್ಕೆ ಮಗ್ಗೆ ಓಡಾಡೋದು ನಮಗೆ ಬೆಳೆ ಚೆನ್ನಾಗಿ ಲಘು ನೆಲ ಲಘು ಮಾಡ್ಕೊಡ್ತದೆ, ಚೆನ್ನಾಗಿ ಉತ್ಪತ್ತಿ ಮಾಡ್ಕೊಡ್ತಾ ಐತಿ. ಬಟ್ ನೀವು ತೋಟನ ಇನ್ನು ನೀಟಾಗಿ ಇಟ್ಕೊಳೋ ಪರಿಸ್ಥಿತಿ ಬಂದಾಗ ಆ ಸಮಯದಲ್ಲಿ ಏನ್ ಮಾಡ್ತೀರಿ? ಅವಾಗೆಲ್ಲ ರೂಟ್ರಿ ಹೊಡ್ತೀವಿ, ಅವಾಗೆಲ್ಲ ಗುಣ ಎಲ್ಲ ಕ್ಲೀನ್ ಆಗಿ ಕೆತ್ತೀವಿ, ಕೆತ್ತಿ ಒಂಚೂರು ಕೊಚ್ಚೋದು ಮಾಡೋದು ಮುಟ್ಟೋದು ಮಾಡ್ತೀವಿ. ಅವನ್ನೆಲ್ಲ ಮಾಡ್ಕೊಂಡ್ ಚೆನ್ನಾಗಿ ಉಳಿ ಮಾಡ್ಕೊಂಡ್ ಚೆನ್ನಾಗಿ ಇಕ್ಕಂತೀವಿ. ಅವ ಮತ್ತೀಗ ಬೆಳಿಲೇಬೇಕಾದ್ರೆ ಸ್ವಲ್ಪ ಸೊಪ್ಪು ಸೇದೆ ಬೆಳ್ಕಂದ್ರೆ ಒಂಚೂರು ತೋಟಕ್ಕೆ ಗೊಬ್ಬರ ಹಾಕುತ್ತೆ, ಆಮೇಲೆ ಬಿಸಿಲು ಕಾಲದಲ್ಲಿ ಸ್ವಲ್ಪ ತನು ಉಳ್ಕೊಳಕ್ಕೆ ಇವಕ್ಕೆಲ್ಲ ಉತ್ಪತ್ತಿ ಆಕತಿ. ಮತ್ತೆ ಜೀವನೋಪಾಯಕ್ಕೆ ಏನ್ ಮಾಡ್ಕೊಂಡಿದೀರಿ ಅಂದ್ರೆ, ನೀವು ಹೋಟ್ಲು ನಡೆಸಿದೀರಿ ಅಂದ್ರೆ ಅದ್ರ ಜೊತೆಗೆ ಕೃಷಿಯಿಂದ ಏನಾದ್ರು ನಿಮಗೆ ಜೀವನೋಪಾಯಕ್ಕೆ ಆದಾಯ? ಕೃಷಿಯಿಂದ ಜೀವನಕ್ಕೆ ಅದೇ ಅಡಕೆ ತೋಟದ ಅಡಕೆ ಕಾಯಿ ನಮಗೆ ಜೀವನ ಮತ್ತಿನ್ನೇನು ಅದ್ರದ್ದೇನಿಲ್ಲ ಸ್ವಲ್ಪ ತೆಂಗ್ ಬರ್ತತೆ ಅದರದ್ದು ಆಮೇಲೆ ಜನವರಿ ಟೈಮ್ ಇದು ಸ್ವಲ್ಪ ಸಿಗ್ತತೆ ಅದು ಇದು ನಮ್ಮ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸ್ವಾಮಿ ನಾವು ಸದ್ಯಕ್ಕೆ ಅದರ ಜೊತೆ ಕೂಲಿನ ಹೋಗ್ವಿ ಕೂಲಿ ಅಲ್ಲಿ ಮಾಡ್ಕೊಂಡು ಅವು ಸಾಕ್ತದೆ ಸ್ವಾಮಿ. ನೀರನ್ನ ಯಾವ ರೀತಿ ತೋಟಕ್ಕೆ ಕೊಡ್ತೀರ? ನಮ್ದು ಸ್ವಲ್ಪ ಡ್ರೈನ್ ಅಲ್ಲ 20 ದಿವಸಕ್ಕೊಂದು ಪಟ ಕೊಡ್ಲೇಬೇಕು ಕಂಪಲ್ಸರ್ 20 ದಿವಸಕ್ಕೊಂದು ಪಟ ಕೊಡ್ಲೇಬೇಕು ನಾವು ಇಲ್ಲದ್ರೆ ಗಿಡ ಸ್ವಲ್ಪ ನಮ್ದು ಮೇಡ್ ಅಲ್ಲ ಸ್ವಲ್ಪ ಜಾಸ್ತಿ ಹಂಗಾಗಿ ಸ್ವಲ್ಪ ಒಣಗಲು ಬಂದ್ಬಿಡ್ತತೆ 20 ದಿವಸಕ್ಕೊಂದು ಪಟ ಕೊಡ್ಲೇಬೇಕು. ಕೆಲವೊಂದು ತೋಟದಲ್ಲಿ ನಾವು ನೋಡಿದ್ವಿ ಹನಿ ನೀರಾವರಿ ಮಾಡಿದ್ದಾರೆ ಸ್ಪ್ರಿಂಕ್ಲ್ ಮಾಡಿದ್ದಾರೆ ಆದ್ರೂ ಅವ್ರ ಪದ್ಧತಿ ಅನುಸರಿಸಿದ್ದಾರೆ, ನೀವು ಯಾವ ರೀತಿ ಮಾಡಿದಿರ? ಅದನ್ನ ಮಾಡೋಣ ಸ್ವಾಮಿ, ನಮಗೆ ಸ್ವಲ್ಪ ನಮ್ದು ಕೈ ತೋಟಂಗಿಲ್ಲ ಅಷ್ಟೊಂದು ರೇಟ್ ಹಾಕಿ ದುಡ್ಡು ಹಾಕಿ ಮಾಡಕ್ ಆಗ್ತಾ ಇಲ್ಲ ನಮ್ ಕೈಲಿ. ಹಂಗಾಗಿ ನಮ್ಗೆ ಚಾನಲ್ ಇದೆ, ಆ ಚಾನಲ್ ಇಂದಾನೆ ಬಿಟ್ಕೊಂಡು ಮಾಡ್ತಾ ಇದೀವಿ. ಈ ಬೋರ್ ಹೊಡ್ಸಕ್ಕೆ ಆಗ್ಲಿ ಅವಕ್ಕೆಲ್ಲ ದುಡ್ಡು ಬೇಕು, ಅದನ್ನ ನಮಗೆ ಶಕ್ತಿಯನ್ನು ಸಿಕ್ಕಿಕೊಟ್ಟಲ್ಲ ದೇವರು. ಅದರಿಂದ ನಾವು ನೀರು ಐರಿನ ಬಿಟ್ಕೊಂಡು ನಾವು ಇದು ಸ್ವಲ್ಪ ಮಾಡ್ಕೊಂತೀವಿ ಸ್ವಾಮಿ. ಚಾನಲ್ ಪಕ್ಕದಲ್ಲಿ ಇರೋದ್ರಿಂದ ನಿಮಗೆ ನೀರಿನ ತೊಂದರೆ ಏನ್ ಆಗ್ತಿಲ್ಲ? ಇಲ್ಲ, ತೊಂದರೆ ಏನ್ ಆಗ್ತಿಲ್ಲ ಸ್ವಾಮಿ. ನೀರಿನ ಅನುಕೂಲ ತಮ್ಮ ಚೆನ್ನಾಗೈತೆ, ಅದಕ್ಕೆ ಬೆಳ್ಕೊಂತೀವಿ. ಮತ್ತೆ ಬೋರ್ ಹೊಡ್ಸ್ಬೇಕು, ಸಿಂಪಲ್ ಮಾಡಿಸ್ಬೇಕು ಮಾಡ್ಬೇಕು ಅಂದ್ರೆ ಅವಕ್ಕೆಲ್ಲ ಬಂಡವಾಳ ಬೇಕೀಗ, ಅವೆಲ್ಲ ಆಗಲ್ಲ, ಆಗದವನ್ನೆಲ್ಲ ನಿಲ್ಕಕ್ ಹಾಕಲ್ಲ ಅಂದ್ರೆ ಹಂಗಾಗಿ ನಾವು ಅದಕ್ಕೂ ಕೈ ಹಾಕಕ್ ಹೋಗಿ ಸ್ವಾಮಿ. ನಾವು ಈಗ ಮಳೆ ಸೀಸನ್ ಪ್ರಾರಂಭವಾಗ್ತಾ ಇದೆ, ಈ ಸಮಯದಲ್ಲಿ ಈ ತೋಟನ ಯಾವ ರೀತಿ ಮಾಡ್ತೀರಿ ಏನು? ಈಗ ಮಳೆ ಆಗ್ತೈತಾ, ಮಳೆ ಆಗ್ತದೆ ಎಲ್ಲ ತೋಟ ಎಲ್ಲ ಮಾಡಿ ಕೈ ಬಿಟ್ಟಿರ್ತೀವಿ. ಈಗ ಈ ಜೂನ್ ತಿಂಗಳಿಗೆ ನಾವು ಸ್ವಲ್ಪ ಸಿಮೆ ಗೊಬ್ಬರ ಹಾಕ್ಬೇಕು ಅಂತ. ಈ ಜೂನ್ ತಿಂಗಳಿಗೆ ಹಾಕಿದ್ರೆ ಮಳೆ ಹಿಡ್ಕಂತ ಸ್ವಲ್ಪ ಅವಾಗ ಆ ಶೀತದ ಅಂಶ ಎಲ್ಲ ಸ್ವಲ್ಪ ಹೊಡಿತೈತೆ, ಅವಾಗ ಮರ ಸ್ವಲ್ಪ ಕಪ್ಪಾಗಿ ಹಂಗೆ ಇರ್ತತೆ, ಇಲ್ಲದ್ರೆ ಬೆಳ್ಳಗಾಗಿ ಹಣ್ಣೆ ಹತ್ಕೊಂಡು ಹೋಗ್ಬಿಡ್ತತೆ. ಹಂಗಾಗಿ ಈ ಜೂನ್ ತಿಂಗಳಿಗೆ ನಾವು ಸ್ವಲ್ಪ ಗೊಬ್ಬರ ಹಾಕ್ಬೇಕು ಸ್ವಾಮಿ. ನಿಮ್ಮ ಈ ಎತ್ತರ ಮರಗಳನ್ನು ನೋಡಿದಾಗ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಮರಗಳು ಕೂಡ ಇದಾವೆ, ಅದು ಯಾವ ರೀತಿ ಏನು ಅಂತ? ಅದು ಕೆಲವು ಸೊಸೆ ಹುಚ್ಚಿದಾಗ ಹೋಗ್ಬಿಟ್ಟು ಅವು ಹಿಂಗಾಗಿ ಓದೋಕಲ್ಲ ಓದೋದಂಗ ಹೊಸ್ತದ ಸ್ವಾಮಿ. ನಾವು ಮರ ಏನಾರು ಆಗಿ ಹೋಗೋದವು ಮೊಟ್ಟವು ರೋಗ ಆಗ್ಬೋದು, ಈ ಹಿಡುಗು ಮುಂಡಿ ರೋಗ ಅಂತ ಬರ್ತದೆ ಅದು ಹೋಗಿ ಹೋಗ್ಬೋದು, ಅವನ್ನೆಲ್ಲ ಬಗು ಬಗು ಬಗು ಬಗ್ದು ಅವನ್ನ ಹೊಸ್ತೀವಿ. ಹೊಚ್ಚಾಗ ಹಿಂದೆ ಮುಂದೆ ಆಗಿದೆ ಸ್ವಾಮಿ. ವರ್ಷಕ್ಕೆ ಎಷ್ಟು ಬಾರಿ ಇದನ್ನ ಕಟಾವ್ ಮಾಡ್ತೀರಾ? ನಿಮ್ಮ ಅಡಿಕೆ ತಿಂಗಳಿಗೆ ಒಂದ್ಪಟ ಕಟಾವ್ ಮಾಡ್ತೀವಿ ಸ್ವಾಮಿ. ಯಾವ ಸೀಸನ್ ಇಂದ ತಿಂಗಳಿಗೆ ಒಂದ್ಸತಿ ಕಟಾವ್ ಮಾಡ್ತೀವಿ ಸ್ವಾಮಿ? ಗೌರಿ ಹಬ್ಬ ಆದ್ಕೊಂಡು ಸ್ಟಾರ್ಟ್ ಆಗುತ್ತಲ್ಲ ಆ ಗೌರಿ ಹಬ್ಬ ಶ್ರಾವಣ, ಆಮೇಲೆ ಅಲ್ಲಿಂದ ಜನವರಿ ತನಕ ಕೊಯ್ತೀವಿ ಸ್ವಾಮಿ. ನಾವು ಅಲ್ಲಿಂದ ಹಿಡಿದು ಜನವರಿ ತನಕ ಕೊಯ್ತೀವಿ, ಶ್ರಾವಣದಿಂದ ಹಿಡಿದು ಜನವರಿ ತನಕ ಕೊಯ್ತೀವಿ ಸ್ವಾಮಿ. ಆದಾಯ ಬಂದು ಸ್ವಾಮಿ, ಆದಾಯ ಬಂದಿರುತ್ತೆ ಆದಾಯ. ಅದೇ ನಮ್ ದಿನ ಅಲ್ಪ ಸ್ವಲ್ಪ ಸಿಗೋದೈತೆ, ಸಿಕ್ಕಲ್ಲ ಪೂರವ. ಈಗ ಒಂದ್ 500 ಮರ ಒಂದೂವರೆ ಸಾವಿರದಾಗ 1,000 ಗಿಡ ಸಿಕ್ಕುತ್ತೆ, ಇನ್ನ ಸಿಗೋದೈತೆ ಫಲ ಅನ್ನ ಅಷ್ಟು. ಅದು ಇನ್ನೂ ಫಲವತ್ತು ಬರ್ಬೇಕು, ಅವಾಗ ಸಿಕ್ಕ ನೋಡ್ಬೇಕು ಸ್ವಾಮಿ ಎಷ್ಟು ಬಟ್ಟೆ ಇಳುವರಿ ಬರ್ತದೆ ಏನೇನಾಗತ್ತೆ ಅಂತ ನೋಡ್ಬೇಕು ಸ್ವಾಮಿ. ಅಲ್ಲಿ ಕಾಯ್ಬೇಕು. ಇದಕ್ಕಿಂತ ಮುಂಚೆ ಏನು ತಾವು ಬೆಳೆ ಬೆಳ್ಕೊಂಡಿದ್ರಿ ಅಡಿಕೆಗಿಂತ ಮುಂಚೆ? ಮುಂಚೆ ಸ್ವಾಮಿ ನಾವು ತೆಂಗ್ ಹಾಕಿದ್ವಿ, ತೆಂಗ್ ಹಾಕಿ ಅದ್ರ ಬಳಕಂತ ರಾಗಿ ಪಾಗಿ ಹಾಕಿದ್ವಿ, ಆಮೇಲೆ ರಾಗಿ ಹತ್ತಿ ಸ್ವಲ್ಪ ರೇಷ್ಮೆ ಹಾಕಿ ಬೆಳೆದ್ವಿ. ಈ ಸೈಡ್ ರೇಷ್ಮೆ ಹಾಕಿ ಚೆನ್ನಾಗ್ ಬಂತು ಬೆಳೆನ ನಮ್ಮ ರೈತ ತೆಂಗಿಡ್ದಾಗ ಅದ್ರಾಗೂ ಸ್ವಲ್ಪ ರೋಗ ಈ ನೆಳ್ ಇದ್ ಕಡೆ ಭಾಗದಾಗ ಸ್ವಲ್ಪ ಇದಾಗದು, ಆ ಬಿಸಿಲು ಬಿದ್ದ ಕಡೆ ಎಲೆ ಚೆನ್ನಾಗ್ ಬರೋದು, ಈ ನೆಳ್ ಇದ್ ಕಡೆ ತೆಳು ಎಲೆ ಬರೋದು, ಅದು ಅರ್ಧ ತಿಂದು ಅದು ಸ್ವಲ್ಪ ರೋಗ ಬಿದ್ದು ಅದು ಹೋಗೋದು ಹೊಡೆತ ಬೀಳೋದು, ಒಂದೊಂದ್ಸತಿ ಚೆನ್ನಾಗ್ ಫಲ ಸಿಗೋದು. ಹಿಂಗಾಗಿ ಒಳ್ಳೆ ಚೆನ್ನಾಗಿ ಬೆಳೆ ನಮ್ಗೆ ಒಂದ್ 8-10 ವರ್ಷ ಚೆನ್ನಾಗಿ ಬೆಳ್ಕೊಂಡ್ ಸ್ವಾಮಿ. ಅದ್ರಾಗ ರೇಷ್ಮೆ ಮಾರ್ಕೆಟಿಂಗ್ ಮಾರ್ಕೆಟು ನಾವು ಮೈಸೂರ್ ಹತ್ರ ಎಂತ ಬರೋದು ಅಲ್ಲಿಗೆಲ್ಲ ತಾನು ಹಾಕೋ ಮಾರ್ಕೆಟ್ ಬರ್ತಿದ್ವಿ. ದುರ್ಗಾ ಮಾರ್ಕೆಟ್ ಇತ್ತು, ಶಿವಮೊಗ್ಗ ಮಾರ್ಕೆಟ್ ಇತ್ತು, ಅವಾಗ ಅಲ್ಲಿಗೆಲ್ಲ ತಾನು ಮಾರ್ಕೆಟ್ ಬರ್ತಿದ್ವಿ ಸ್ವಾಮಿ. ಅದನ್ನೇ ಮುಂದುವರಿಸಬಹುದಾಗಿತ್ತು, ಮುಂದುವರಿಸಬಹುದಾಗಿತ್ತು. ಭಾರಿ ರೋಗ ಬೆಳಕ್ತಿ ಸ್ವಾಮಿ, ಅದು ನಮಗೆ ಸ್ವಲ್ಪ ಬಿಸಿಲು ವಾತಾವರಣ ಬೇಕು ಸೊಪ್ಪು ಬೆಳೆಯಕ್ಕೆ. ಅದು ನೆಳ್ ತೆಂಗಿನ ಗಿಡ ನಮ್ದು ತೆಂಗಿನ ಗಿಡ ಇತ್ತಲ್ಲ ಹಂಗ ನೆಳ್ಳಾಗಿ ನಮ್ಗೆ ತೆಂಗಿನ ಗಿಡದ್ದು ಸ್ವಲ್ಪ ಹೊಡೆದ ಕೊಡ್ತು, ಅದಕ್ಕೆ ಚೆನ್ನಾಗಿ ಬಿಸಿಲು ಬಿದ್ದು ಎಲೆ ಹೊರಟಾಗಿ ಬಂದ್ರೆ ಅದು ಫಲ ಚೆನ್ನಾಗಿ ಕೊಡ್ತೈತಿ. ಎಲೆ ತೆಳು ಬಂತಪ್ಪ ಅಂದ್ರೆ ಹೊಡೆದ ಕೊಡ್ತದಲ್ಲ ನಮಗೆ, ಎಲೆ ದಪ್ಪ ಬಂದಷ್ಟು ನಮಗೆ ಉಳುಕ್ಕೆ ಒಳ್ಳೆ ಪೌಷ್ಟಿಕ ಸಿಗ, ಬಿಸಿಲು ಎಷ್ಟು ಬೀಳ್ತತೋ ಅಷ್ಟು ಅದಕ್ಕೆ ಎಲೆ ಬಂದ್ಬಿಡೋದು. ಅವಾಗ ನಮಗೆ ರೋಗ ಆಗಲಿ ಹುಳ ಬಂದ್ಬಿಡ ಬಿತ್ತಪ್ಪ ಅಂದ್ರೆ ಹಂಗ ಒಟ್ಟು ಸತ್ತೋಗ್ಬಿಡವು. ಅಂದ್ರೆ ನೀವ್ ಒಬ್ಬರೇ ಮಾಡಿದ್ರೆ ಊರಲ್ಲಿ ಎಲ್ಲರೂ ಮಾಡಿದ್ರು? ನಮ್ಮ ಒಬ್ರ ಸ್ವಾಮಿ ನಾವು ಮಾಡ್ತಿದ್ದೆ, ಇಲ್ಲಿ ಯಾರು ಮಾಡಿದ್ದಿಲ್ಲ, ನಮ್ಮ ಏನ್ ಕೊಟ್ಟ ಮನೆಯಾಗ ಸ್ವಲ್ಪ ಮಾಡಿದ್ರು, ಅದನ್ನ ನಾವು ನೋಡ್ಕೊಂಬಂದು ನಾವು ಇಲ್ಲಿ ಮಾಡಿದ್ವಿ. ಒಟ್ಟಲ್ಲಿ ನೀವು ಈ ತೋಟ ಮಾಡೋದ್ರಿಂದ ಕೇಳಿದ್ರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಿ? ಈಗ ಎಲ್ಲರೂ ಕಟ್ಟ ನೋಡಿದ್ರೆ ಮುಂದೇನಾಗತ್ತೆ ಯೋಚನೆ ಮಾಡಬೇಕು ಅಷ್ಟೇ. ಈಗ ನಾವೇ ನಮ್ಮಂಗೆ ನಾವು ಬೆಳಿಲಿ ಅಂತ ಅನುಕೂಲ ಆಗತ್ತೆ, ಏನಾಗತ್ತೆ ಮುಂದೆ ಹೆಂಗ್ ಹಾಕುತ್ತೆ? ಯಾಕೆಂದ್ರೆ 1 ವರ್ಷದ ಬೆಳೆ ಅಲ್ಲ ಇದು, 10 ವರ್ಷ ಬೇಕು ತೆಗಿಯಕ್ಕೆ. ಇದಕ್ಕೆ 10 ವರ್ಷ ತಂಗ ಖರ್ಚು ಮಾಡಿ ತೆಗಿಬೇಕಲ್ಲ ನಾವು, ಅವ್ನ್ ಚೆನ್ನಾಗಿ ಬೆಳೆ ಕಾಣ್ಬೇಕಪ್ಪ 10 ವರ್ಷ ಬೇಕು ತೋಟ ಕಟ್ಟಿ. ನಾವು 10 ವರ್ಷದ ಮಧ್ಯೆ ಬೇರೆ ಬೇರೆ ಬೆಳ್ಕೊಳ್ತೀವಿ, ಏನ್ ಬೆಳೆಯಕಾಗಲ್ಲ ನಾವು. ಅದೇ ಬಾಳೆ ಹಾಕದಾರ ಹಾಕ್ಬಹುದು, ಅದೇ ಈಗ ಉದ್ದ ಗಿಡ ಹೋಗ್ಬೇಕು, ಕೆಲವು ಗಣ್ಣೀರಲ್ಲ ಎಡೋ ದೂರ ಹೋಗಿ ಪುಸ್ತಿ ಬಿಡ್ತತ್ತೆ. ಈಗ ಹತ್ರ ಬಿಡಲ್ಲ ಗಣ್ಣು, ದೂರ ದೂರ ಬಿಡ್ತದ ಗಣ್ಣು, ಎಲ್ಲೋ ಎಡೋ ಹತ್ರ ಹೋಗಿರ್ತದೆ, ಕೈ ಸಿಗದ ಹೋಗಿರ್ತ ಮರ ಅಲ್ಲೇ. ಅದು ಆ ಬಾಳೆ ಹಾಕಿರಿ, ಮತ್ತೆ ಅದ್ರೊಳಗೆ ಏನ್ ಮತ್ತೆ ಕಾಕಿಗಳಾದ್ರೆ ಹಾಕದ ಹಾಕ್ಬಹುದು, ಬಿಡೋದ್ರ ಬಿಡ್ಬಹುದು, ಅದು ಅಷ್ಟು ಫಲ ಕೊಡಲ್ಲ. ಈಗ ನಮ್ಗೆ ಗಿಡ ಕೊಡ್ತ ಏನೇ ಒಂದು ಹಾಕಿರುವ, ಈಗೆಲ್ಲ ಜೋಳ ಹಾಕಿದ್ವಿ ಅಂದ್ ಬೆಂಕಿ ಇಟ್ಟಿದ್ವಪ್ಪ ಅಂದ್ರೆ ಓಟು ಸುಟ್ಟು ಹೋಗ್ ಗಿಡ ಎಲ್ಲ ಹೋಗೋದು, ಇಲ್ಲ ಓಟು ಬಚ್ಚಾಕ್ಬೇಕು, ಕೂಲಿ ಹಚ್ಚಿ ಅವ ಮಾಡಿದ್ರೆ ಬರಬರಿ ಖರ್ಚು ಬರ್ತದೆ, ಅದು ಮಾರುವಷ್ಟು ದುಡ್ಡು ಖರ್ಚಾಕಚ್ಚು. ಆ ಜೋಳ ಅದನ್ನ ಹಾಕಿ ಅದನ್ನೆಲ್ಲ ಕೊಡ್ತದ ಮತ್ತೆ ವರಿಗೆ ಹಾಕ್ಬೇಕಪ್ಪ ಅಂದ್ರೆ ಅದು ಬೆಳೆ ಬರೋದಕ್ಕಿಂತ ಜೋಳ ಹಾಕಿದ್ರು ಅದಕ್ಕೆ ಪಾಲ ರೈಟ್ ಸಿಕ್ಕ ಬಚಾವು. ನಿಮ್ ರೀತಿಯಲ್ಲಿ ಏನು ಬೆಳಿಬಾರ್ದು, ಅಡಿಕೆ ಒಂದೇ ಬೆಳೆದ್ರೆ ಖರ್ಚು ಸ್ವಲ್ಪ ಕಡಿಮೆ ಆದಾಯನು ಬರುತ್ತೆ ಅಂತೀರ? ಚೆನ್ನಾಗಿ ಗಿಡ ಎತ್ತರ ಹೋಗಲ್ಲ, ಹೈಟ್ ಕಮ್ಮಿ ಆಗಿರ್ತದೆ, ಹಂಗಾಗಿ ಭೂಮಿನ ಉಳುಮೆ ಮಾಡ್ಕೊಂತಿರ್ಬೋದು, ಚೆನ್ನಾಗಿ ಮಾಡ್ಕೊಂತಿರ್ಬೋದು, ನಮ್ ಕೈ ಬೇಕಾದಾಗ ಹೋಗಿ ಔಷಧಿ ಹೊಡಿಬಹುದು, ಬೇಕಾದಾಗ ಗೊಬ್ಬರ ಕೊಚ್ಚಬಹುದು ಬಿಡ ಆಗಲಿ ಮತ್ತೊಂದು ಗೊಬ್ಬರ ಆಗಲಿ ಅದೇ ಆಗಲಿ, ಆ ಬೆಳೆ ಹಾಕ್ತಾಗ ಬೆಳೆ ಹಾಕ್ತಾಗ ಏನು ಮಾಡಕ್ ಬರಲ್ಲ. ಅದಕ್ಕೆ ಒಟ್ಟಲ್ಲಿ ತೋಟ ಮಾಡಿ ಸಂತೋಷ ಇದೆ ನಿಮ್ಗೆ? ನಮಗೆ ಸಂತೋಷ ಐತಿ, ಎಲ್ಲರೂ ಮಾಡಬಹುದು, ಮಾಡಬಾರ್ದು ಅಂತ ಹೇಳಿದ್ರೆ ಮುಂದೆ ಹೆಂಗಾಗುತ್ತೆ ದೇವ್ರಿಗೆ ಗೊತ್ತು. ಒಟ್ಟಲ್ಲಿ ಆದಾಯ ಅಂತೂ ಬಂತು ಬಂತು ನಮಗೆ, ಸದ್ಯ ಸಿಗ್ತಾ ಐತೆ, ಈ ರೇಟ್ ಸಿಕ್ಕರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಇವತ್ತಿನ ಮಾಡಿ ಚೆನ್ನಾಗತ್ತೆ ನಾವು. ಒಳ್ಳೇದು ಚಂದ್ರಪ್ಪ ಅವರೇ, ತಾವು ತಮ್ಮ ಇರ್ತಕ್ಕಂತ 3 ಎಕರೆ ಜಮೀನಿನಲ್ಲಿ ಅಡಿಕೆ ಬೆಳೆದು ತುಂಬಾ ಸಾಕಷ್ಟು ಮಾಹಿತಿನ ನಮ್ಮ ಕೇಳುಗರಿಗೆ ನೀಡಿದಿರಿ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರಗಳು. ಅಡಿಕೆ ಕೃಷಿ ಅನುಭವ ಈ ಕುರಿತು ಭದ್ರಾವತಿ ತಾಲೂಕು ಅರಕೆರೆಯ ಶ್ರೀಯುತ ಎನ್ ಚಂದ್ರಪ್ಪ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಇನ್ನು ಆರ್ಕೆವಿ ಯೋಜನೆ ಈ ಕುರಿತು ಭದ್ರಾವತಿಯ ಹಿರಿಯ ತೋಟಗಾರಿಕಾ ನಿರ್ದೇಶಕರಾದ ಶ್ರೀಯುತ ಕಾಂತರಾಜ್ ಅವರಿಂದ ಮಾಹಿತಿ. ಎಲ್ರಿಗೂ ನಮಸ್ಕಾರ, ನಾನು ಕಾಂತರಾಜ್ ಅಂತೇಳಿ ತೋಟಗಾರಿಕೆ ಇಲಾಖೆಯಲ್ಲಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕನಾಗಿ ಭದ್ರಾವತಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ರೈತ ಬಾಂಧವರೇ, ತೋಟಗಾರಿಕೆ ಇಲಾಖೆ ವತಿಯಿಂದ ಆರ್ಕೆವಿ ಯೋಜನೆ ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು ರೈತರಿಗೆ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. 1 25 kg ಪ್ಯಾಕೆಟ್ನ ರಸಗೊಬ್ಬರಕ್ಕೆ 4,000 ರೂಪಾಯಿ ಬೆಲೆ ಬಾಳುತ್ತೆ. ಅದಕ್ಕೆ ರಿಯಾಯಿತಿ ದರದಲ್ಲಿ ಸಾಮಾನ್ಯ ರೈತರಿಗೆ ಅವರು 1 ಬ್ಯಾಗಿಗೆ 2,400 ರೂಪಾಯಿ ಕಟ್ಟಬೇಕಾಗತ್ತೆ, 1,600 ರೂಪಾಯಿ ಅವರಿಗೆ ಸಬ್ಸಿಡಿ ಸಿಗುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 2,000 ರೂಪಾಯಿ ಕಟ್ಟಬೇಕಾಗತ್ತೆ, 1 ಬ್ಯಾಗಿಗೆ 2,000 ರೂಪಾಯಿ ಅವರಿಗೆ ರಿಯಾಯಿತಿ ದರದಲ್ಲಿ ನೀರಿನಲ್ಲಿ ಕರಗ್ತಕ್ಕಂಥ ರಸಗೊಬ್ಬರ ಸಿಗ್ತಾ ಇದೆ. ಅದು 94 ಅಂತೇಳಿ ರಸಗೊಬ್ಬರ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಅಡಿಕೆ ಮತ್ತು ಇನ್ನಿತರ ಎಲ್ಲ ಬೆಳೆಗಳಿಗೂ ಕೂಡ ಅದನ್ನು ಬಳಸಬಹುದು. ಹನಿ ನೀರಾವರಿ ಮೂಲಕ ಅದನ್ನು ಯಶಸ್ವಿಯಾಗಿ ಗಿಡಗಳಿಗೆ ಕೊಟ್ಟರೆ ಅತಿ ಹೆಚ್ಚಿನ ಲಾಭವನ್ನು ಇಳುವರಿಯಲ್ಲಿ ಪಡಿಬಹುದು. ಹಾಗಾಗಿ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇರ್ತಕ್ಕಂಥ ಈಗ ಸದ್ಯದಲ್ಲಿ ನಾವು ವಿತರಣೆ ಮಾಡ್ತಾ ಇದ್ದೀವಿ. ತಮ್ಮ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನು ಸಂಪರ್ಕಿಸಿ ಅರ್ಜಿಯೊಂದಿಗೆ ತಾವು ಪಾಣಿ, ಆಧಾರ್ ಕಾರ್ಡು, ಬ್ಯಾಂಕಿನ ಜೆರಾಕ್ಸು, ಇತ್ತೀಚಿನ ಫೋಟೋ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾದರೆ ಜಾತಿ ಪ್ರಮಾಣ ಪತ್ರವನ್ನು ಇಷ್ಟು ದಾಖಲಾತಿಗಳನ್ನು ನೀಡಬೇಕಂತ ಕೋರ್ತಾ ಇದ್ದೀನಿ. ಯಾರು ಮೊದಲಿಗೆ ಅರ್ಜಿಯನ್ನು ಸಲ್ಲಿಸ್ತಾರೋ ಅವರಿಗೆ ಜ್ಯೇಷ್ಠತೆ ಆಧಾರದ ಮೇಲೆ ತಮಗೆ ಈ ಸೌಲಭ್ಯವನ್ನು ಕೊಡಲಾಗುತ್ತೆ ಅಂತ, ಮತ್ತು ರೈತರ ಮೊತ್ತವನ್ನು ನೀವು ಪಾವತಿಸಿ ರಸಗೊಬ್ಬರಗಳನ್ನು ಪಡಿಬಹುದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ಆರ್ಕೆವಿ ಯೋಜನೆ ಈ ಕುರಿತು ಭದ್ರಾವತಿಯ ಹಿರಿಯ ತೋಟಗಾರಿಕಾ ನಿರ್ದೇಶಕರಾದ ಶ್ರೀಯುತ ಕಾಂತರಾಜ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಒಂದು ಪರಿಸರ ಗೀತೆ ಕೇಳೋಣ. ಮುಂಗಾರಿ ಏನೋ ಬಂದೈತಿ, ಭೂಮಿ ಕರೆ ಹದ ಆಗೈತಿ. ಅಲ್ಲ ಚಲುವಿ, ಅಲ್ಲ ಚಲುವಿ, ಅಲ್ಲ ಚಲುವಿ, ಅಲ್ಲ ಚಲುವಿ. ರಸಗೊಬ್ಬರ ಇಲ್ಲ ಪಂಚಾಗ, ನಾ ಹೆಂಗ ಬರಲಿ ಬಿತ್ತಲಾಕ. ರಸಗೊಬ್ಬರ ಇಲ್ಲ ಪಂಚಾಗ, ನಾ ಹೆಂಗ ಬರಲಿ ಬಿತ್ತಲಾಕ.